ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಜ್. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ವೃತ್ತಿ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಡಾ ಕೇಶವ್ ರಾಜ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಕೇಶವರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ನಾವು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುತ್ತೇವೆ, ಜೊತೆಗೆ ಒಂದಷ್ಟು ಹವ್ಯಾಸಗಳು ಕೂಡ ನಾವು ಸ್ವೀಕರಿಸ್ತೇವೆ, ಅದರಲ್ಲಿ ತೊಡಗಿಸಿಕೊಳ್ಳುವುದು ಇದೆ. ಈ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳು ಕೂಡ ಎದುರಾಗಬಹುದು. ಈ ವೃತ್ತಿಯ ಜೊತೆ ಜೊತೆಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳು ಏನೇನು ಹಾಗೂ ಇವುಗಳಿಗೆ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು, ಇದು ಇವತ್ತಿನ ವಿಷಯ. ಹೇಳಿ, ನಮ್ಮ ವೃತ್ತಿಗೂ ನಮ್ಮ ಆರೋಗ್ಯಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ, ಯಾವ ರೀತಿಯ ನಂಟು ಇದೆ? ಒಳ್ಳೆ ಒಂದು ಪ್ರೋಗ್ರಾಂ ಇದೆ. ಯಾಕೆಂತ ಹೇಳಿದ್ರೆ, ಈ ವೃತ್ತಿಯಲ್ಲಿ ಬಹಳಷ್ಟು ನಮಗೆ ತೊಂದರೆಗಳು ಕಾಣಿಸಿಕೊಳ್ಳುವಂತದ್ದು ಸಹಜ. ನಾವು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಅಥವಾ ಹೇಗೆ ಅಂತ ಹೇಳಿದ್ರೆ ಆತ್ಮಕ್ಕೆ ಸಂಬಂಧ ಅಥವಾ ಸೌಲ್ ಅಂತ ಕರೀತೇವೆ ನಾವು, ಇದಕ್ಕೆ ಸಂಬಂಧಪಟ್ಟರೂ ಕೂಡ ನಾವು ಅದನ್ನು ಡಿವಿಷನ್ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳುವಂತದ್ದು ಒಂದು ಬ್ರೀಫ್ ಆಗಿ ನಿಮಗೆ ನಾನು ಬೇಕಿದ್ರೆ ನಾನು ಹೇಳ್ತೇನೆ. ನೋಡಿ, ಏನಾಗ್ತದೆ, ವೃತ್ತಿಯಲ್ಲಿ ಬಹಳಷ್ಟು ವೃತ್ತಿಗಳು ನಮ್ಮ ಶರೀರಕ್ಕೆ ಹಾನಿಕಾರಕ ಮಾಡಬಹುದು ಅಥವಾ ಮನಸ್ಸಿಗೆ ಖುಷಿ ಕೊಡದೇ ಇರುವಂತ ವೃತ್ತಿ ಅಂತ ಹೇಳ್ತೇವೆ ನಾವು. ಆಯುರ್ವೇದದಲ್ಲಿ ಏನ್ ಹೇಳಿದೇವೆ ಅಂತ ಹೇಳಿದ್ರೆ, ಅಷ್ಟಾಂಗ ಹೃದಯದಲ್ಲಿ ಒಂದು ರೆಫರೆನ್ಸ್ ಇದೆ. ಹೇಗೆ ಅಂತ ಹೇಳಿದ್ರೆ, ದೇಹ ಮನಸ್ಸು ಮತ್ತೆ ನಮ್ಮ ಶರೀರಕ್ಕೆ ಅಥವಾ ಇದಕ್ಕೆ ತೊಂದರೆ ಆದಾಗ ಅಥವಾ ತೊಂದರೆ ಆಗುವವರೆಗೆ ನಾವು ವೇಟ್ ಮಾಡಲೇಬಾರದಂತೆ, ಅಷ್ಟೊತ್ತಿಗೆ ನಮ್ಮ ಒಂದು ಕೆಲಸವನ್ನು ನಿಲ್ಲಿಸಬೇಕು ಅಂತ ಹೇಳುವಂತಹ ಒಂದು ರೆಫರೆನ್ಸ್ ನಮಗೆ ಈ ವೃತ್ತಿ ಸಂಬಂಧ ಕಾಯಿಲೆಗಳಿಗೆ ನಮಗೆ ಸಂಬಂಧಿಸಿದಂತೆ ನಮಗೆ ನಮ್ಮ ಕ್ಲಾಸಿಕ್ಸ್ ಅಲ್ಲಿ ನೋಡ್ಲಿಕ್ಕೆ ಅಥವಾ ನಮ್ಮ ಸಂಹಿತೆಗಳಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಶರೀರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತೊಂದರೆಗಳು ಕಾಣಿಸಿಕೊಳ್ಬಹುದು. ಉದಾಹರಣೆಗೆ ನಿಮಗೆ ನಾನು ಹೇಳುವಂತದ್ದು, ಈಗ ಒಬ್ಬ ಕೆಲಸಕ್ಕೆ ಹೋಗ್ತಾನೆ, ಅವನಿಗೆ ಅಲ್ಲಿ ಕೆಲಸ ಮಾಡಿ ಅಥವಾ ನಿಂತುಕೊಂಡು ಕೆಲಸ ಮಾಡಿ ಅಥವಾ ಒಂದು ಕಂಟಿನ್ಯೂಸ್ ಕೂತ್ಕೊಂಡು ಕೆಲಸ ಮಾಡುವಂತವನು, ಅವನಿಗೆ ಶರೀರಕ್ಕೆ ಸಂಬಂಧಪಟ್ಟಂತಹ ಗಂಟುಗಳಲ್ಲಿ ತೊಂದರೆ ಕಾಣಿಸಿಕೊಳ್ಬಹುದು ಅಥವಾ ಕುತ್ತಿಗೆಯಲ್ಲಿ ತೊಂದರೆ, ಈ ತರ ಬೇರೆ ಬೇರೆ ನೋವುಗಳು ಕಾಣಿಸಿಕೊಳ್ಳುವಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಮನಸ್ಸಿಗೆ ನೋಡಿದ್ರೆ, ನೋಡಿ ಏನಾಗ್ತದೆ, ಇಷ್ಟಪಟ್ಟದೇ ಕೆಲಸ ಮಾಡುವಂಥದ್ದು ಅಥವಾ ಅವನಿಗೆ ಅಲ್ಲಿ ಏನಾದರೂ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡಿದ್ರೆ ಅವನ ಮನಸ್ಸಿಗೆ ತುಂಬಾ ಘಾಸಿ ಉಂಟು ಮಾಡ್ತದೆ ಅಥವಾ ಮನಸ್ಸಿಗೆ ಬೇಜಾರು ಉಂಟು ಮಾಡ್ತದೆ. ಆದ್ರೂ ಅವನ ಬಲವಂತದಿಂದಾಗಿ ಕೆಲಸ ಮಾಡಿದ್ರೆ ಅದು ಅವನ ಮಾನಸಿಕವಾಗಿ ತೊಂದರೆಗಳು ಬರುವಂತದ್ದು ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಅದೇ ರೀತಿ ನನ್ನ ಹೇಳಿದೆ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆತ್ಮ ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರಸನ್ನತಾ ಆಫ್ ಆತ್ಮ ಇಂದ್ರಿಯ ಮನಸ್ಸಿಗೆ ನಮ್ಮ ಸ್ವಸ್ಥ ಅಂತ ನಾವು ಕರಿತೇವೆ. ಅಂದ್ರೆ ಒಬ್ಬ ಪರ್ಸನ್ ಹೆಲ್ದಿ ಇರಬೇಕು ಅಂತ ಹೇಳಿದ್ರೆ ಅಥವಾ ಶರೀರದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅವನ ಆತ್ಮ ಮನಸ್ಸು ಮತ್ತು ಶರೀರ ಎಲ್ಲವೂ ಕೂಡ ಒಂದು ಹೆಲ್ದಿ ಇರಬೇಕಂತೆ, ಪ್ರಸನ್ನತಾ ಇರಬೇಕಂತೆ. ಯಾವಾಗ ಮನಸ್ಸಿಗೆ ಶರೀರಕ್ಕೆ ಆತ್ಮಕ್ಕೆ ತೊಂದರೆ ಉಂಟು ಮಾಡ್ತದೆ ಅಥವಾ ಘಾಸಿ ಉಂಟು ಮಾಡ್ತದೆ ಅಥವಾ ನೋವು ಉಂಟು ಮಾಡ್ತದೆ, ಇದರಿಂದಾಗಿ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ಅಥವಾ ಇಂಡೈರೆಕ್ಟ್ ಆಗಿ, ಈಗ ಉದಾಹರಣೆಗೆ ನಾನು ಹೇಳುವಂತದ್ದು, ಮನಸ್ಸಿನಲ್ಲಿ ಭಯ ಇಟ್ಕೊಂಡು ಒಬ್ಬ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಅವನ ಕೆಲಸವೂ ಪೂರ್ತಿ ಆಗುವುದಿಲ್ಲ. ಆ ಭಯದಿಂದಾಗಿ ನಾವು ಆಯುರ್ವೇದದಲ್ಲಿ ಬಹಳಷ್ಟು ರೋಗಗಳು ಹೇಳ್ತೇವೆ, ಭಯ ಜಾತಿ ಸಾರ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು, ಇತರ ಬೇರೆ ಬೇರೆ ತೊಂದರೆಗಳು ನಮಗೆ ಅದರಲ್ಲಿ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸರ್. ಈಗ ದೈಹಿಕ ಹಾಗೂ ಮಾನಸಿಕ ಎರಡಕ್ಕೂ ಕೂಡ ಒಂದಕ್ಕೊಂದು ಪೂರಕ ಅಥವಾ ಸಂಬಂಧ ಇರುವಂತವೇ. ಈಗ ದೈಹಿಕ ಸಮಸ್ಯೆಗಳಿಗೆ ಬಂದ್ರೆ ವಿಶೇಷವಾಗಿ ನಮ್ಮ ಎಲ್ಲರೂ ಹೇಳುವಂತಹದ್ದು ತಲೆನೋವು ಅಂತ, ತಲೆನೋವಿಗೂ ನಮ್ಮ ವೃತ್ತಿಗೂ ಏನು ಸಂಬಂಧ? ಹೌದು, ನೋಡಿ, ಈ ಹೆಡೇಕ್ ಅಥವಾ ತಲೆನೋವು ಅಂತ ಹೇಳೋದು ಬೇರೆ ಬೇರೆ ರೋಗಗಳು ಬೇರೆ ಬೇರೆ ಕಂಡೀಷನ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಾನು ನಿಮಗೆ ಒಂದೆರಡು ಮೂರು ಎಕ್ಸಾಂಪಲ್ ಗಳನ್ನು ಕೊಟ್ಟು ವಿವರಿಸ್ತೇನೆ. ಯಾರು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಕ್ಕೊಳ್ಳೋದಿಲ್ವೋ, ಈಗ ವೃತ್ತಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಬ್ಯಾಂಕಿನಲ್ಲಿ ಕೆಲಸ ಮಾಡುವವರು ಅಥವಾ ಐಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವವರಾಗಿರ್ಬೋದು ಅಥವಾ ಏನೋ ಒಂದು ಮನೆಯಲ್ಲಿ ಈಗ ಮನೆಯ ಗೃಹಿಣಿ ಅಥವಾ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರು ಗೃಹಿಣಿ ಕೂಡ ಒಂದು ಮನೆಯ ಕೆಲಸ ಕೂಡ ಒಂದು ಕೆಲಸನೇ ಅಲ್ವಾ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸಮಯಕ್ಕೆ ಸರಿಯಾಗಿ ಎಲ್ಲರೂ ಮನೆಯಲ್ಲಿರೋ ಮಕ್ಕಳೆಲ್ಲ ಊಟ ಮಾಡಿ ತಿಂಡಿ ತಿಂದ ಆದ್ಮೇಲೆ ನಾನು ತಿಂಡಿ ತಿಂತೇನೆ ಅಥವಾ ಗಂಡ ಆಫೀಸಿಗೆ ಹೋದ್ಮೇಲೆ ತಿಂಡಿ ತಿಂತಾನೆ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ, ಬೆಳಗಿನ ತಿಂಡಿಯನ್ನು ಪೋಸ್ಟ್ ಪೋನ್ ಮಾಡ್ತಾರೆ. ಅದೇ ರೀತಿ ಸ್ಟೂಡೆಂಟ್ಸ್ ಗಳಲ್ಲಿ ಬೆಳಗಿನ ತಿಂಡಿ ಶಾಲೆಗೆ ಹೋಗುವಾಗ ತಿನ್ನೋದಿಲ್ಲ, ಲೇಟ್ ಮಾಡ್ತಾರೆ. ಅಥವಾ ಆಫೀಸಿಗೆ ಹೋಗುವವರು ಬೆಳಿಗ್ಗೆ ತಿನ್ಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳ್ಕೊಂಡು ಸ್ವಲ್ಪ ಸ್ವಲ್ಪ ಏನೋ ಒಂದು ಹರಿಬರಿಯಾಗಿ ತಿನ್ನುವಂಥದ್ದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ತಿನ್ನುವಂಥದ್ದು ಮಾಡ್ಕೊಂಡು ಹೋಗ್ತಾರೆ. ಇದರಿಂದಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಹೊಟ್ಟೆಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗಬಹುದು, ಇದರಿಂದ ತಲೆನೋವು ಕಾಣಿಸಿಕೊಳ್ಳುವಂತಹ ಬಹಳಷ್ಟು ನಾವು ಉದಾಹರಣೆಗಳು ನಾವು ನನ್ನ ಪ್ರಾಕ್ಟೀಸ್ ಅಲ್ಲಿ ನಾನು ನೋಡಿದ್ದೇನೆ. ಅಂದ್ರೆ ಹೊಟ್ಟೆಗಿಂದ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾದ ಕೂಡಲೇ ತಲೆಗೆ ಸಂಬಂಧಪಟ್ಟ ಕಾಯಿಲೆಗಳು ಶುರುವಾಗ್ತದೆ. ಅದೇ ರೀತಿ ಯಾವುದೋ ಬೆಳಕಿನ ಒಂದು ಕೆಲಸವನ್ನು ಮಾಡುವಂಥದ್ದು, ಈಗ ಫಾರ್ ಎಕ್ಸಾಂಪಲ್ ನಾನು ವೆಲ್ಡಿಂಗ್ ಅಂತ ಹೇಳ್ತೇವೆ ನಾವು, ವೃತ್ತಿಯಲ್ಲಿರೋ ವೆಲ್ಡಿಂಗ್ ಕೆಲಸ ಮಾಡುವವರಾಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ಅಲ್ಲಿ ನೋಡ್ಕೊಂಡು ಕಂಟಿನ್ಯೂಸ್ ಕೂತ್ಕೊಂಡು ಕೆಲಸ ಮಾಡುವಂತವರಾಗಿರ್ಬೋದು ಅಥವಾ ರಾತ್ರಿ ಪಾಳಿಯಲ್ಲಿ ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡುವಂತವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ತಲೆನೋವಿನ ಸಮಸ್ಯೆಗಳನ್ನು ಬಾಧಿಸಲಿಕ್ಕೆ ಅಥವಾ ತಲೆನೋವು ಸಮಸ್ಯೆಗಳು ಕಾಣಿಸಿಕೊಳ್ಳಿಕ್ಕೆ ನಮಗೆ ಬಹಳ ಕಾಮನ್ ಆಗಿ ನಾವು ನೋಡ್ತೇವೆ. ಅದೇ ರೀತಿ ನಾವು ಹೇಳೋದಿದ್ರೆ ಟೀಚರ್ಸ್ ಗಳಲ್ಲಿ ಕಂಟಿನ್ಯೂಸ್ ಆಗಿ ಟೀಚರ್ಸ್ ಗಳೇನು ಚಾಕ್ ಪೀಸ್ ಅಲ್ಲಿ ಅಥವಾ ಈ ಚಾಕ್ ಪೌಡರ್ ಅಂತ ಏನ್ ಹೇಳ್ತೀವಲ್ಲ ಅದರಿಂದ ಬರೆಯುವಂತಹ ಅಭ್ಯಾಸ ಇರ್ತದೆ, ಆ ಧೂಳಿನಿಂದಾಗಿ ಕೂಡ, ಅಂದ್ರೆ ನಾನು ಹೇಳ್ತಾ ಇರುವಂತದ್ದು ಧೂಳಿನ ಕಣದಿಂದಾಗಿ, ಇದು ಬರೀ ಟೀಚರ್ಸ್ ಗಳಲ್ಲಿ ಮಾತ್ರ ಅಲ್ಲ, ನಾವು ಯಾವ್ದು ಈಗ ಆಚಾರಿಗಳು ಅಂದ್ರೆ ಬಡಗಿಗಳು ಅಂತ ಹೇಳ್ತೇವೆ ನಾವು, ಕಾರ್ಪೆಂಟ್ರಿ ಕೆಲಸ ಮಾಡುವವರು, ಈ ಕಾರ್ಪೆಂಟ್ರಿ ಕೆಲಸ ಮಾಡುವವರಲ್ಲಿ ಈ ಏನು ಧೂಳಿನ ಕಣದಿಂದಾಗಿ ಅದರಿಂದ ಕೂಡ ತಲೆನೋವು ಕಾಣಿಸಿಕೊಳ್ಳಲಿಕ್ಕೆ ನಮಗೆ ಬಹಳಷ್ಟು ಕಾಣಿಸಿಕೊಳ್ತದೆ. ಅದೇ ರೀತಿ ಏನ್ ಹೇಳ್ತೇವೆ ಅದಕ್ಕೆ ನಾವು ಸೈನಸೈಟಿಸ್ ಅಂತ ಹೇಳ್ಬೋದು, ಮೂಗಿನ ತೊಂದರೆಯಿಂದ ತಲೆನೋವು ಕಾಣಿಸಿಕೊಳ್ಬಹುದು, ಈ ತರ ಬೇರೆ ಬೇರೆ ಏನು ತಲೆನೋವುಗಳು ವೃತ್ತಿ ಸಂಬಂಧಿ ತಲೆನೋವುಗಳು ನಮಗೆ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಭಾರವನ್ನು ಹೊತ್ತುಕೊಂಡು ಹೋಗುವವರು ಅಥವಾ ತಲೆ ಮೇಲೆ ಕೂಲಿ ಕೆಲಸ ಮಾಡ್ತಾರೆ ಅಥವಾ ಭಾರದಲ್ಲಿ ಹಮಾಲಿ ಕೆಲಸ ಮಾಡುವವರು, ಭಾರವನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗುವಂತ ಅವರಿಗೆ ಕೂಡ ಈ ತಲೆನೋವಿನ ಸಮಸ್ಯೆಗಳು ತಲೆಗೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ನಾನು ಸಿಂಪಲ್ ಆಗಿ ಕೆಲವು ಎರಡು ಮೂರು ಟಿಪ್ಸ್ ಗಳನ್ನು ನಾನು ಹೇಳೋದಿದ್ರೆ ಅಥವಾ ಮನೆಯಲ್ಲಿ ಮಾಡುವಂತಹ ಒಂದು ಎರಡು ಮೂರು ಟಿಪ್ಸ್ ಗಳು, ದಯವಿಟ್ಟು ಯಾರು ಬ್ರೇಕ್ಫಾಸ್ಟ್ ಅನ್ನು ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ರೆ, ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡುವಂತಹ ಅಭ್ಯಾಸವನ್ನು ಮಾಡಬಾರದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವಂತವನ್ನು, ನಿಯಮಿತವಾಗಿ ಆಹಾರ ಸೇವನೆ ಮಾಡುವಂತವನ್ನು ಖಂಡಿತವಾಗಿ ಇಟ್ಕೊಳ್ಳಿ. ರಾತ್ರಿ ಹೊತ್ತಲ್ಲಿ ಪಾಳಿಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ಸಾಯಂಕಾಲದ ಹೊತ್ತಲ್ಲಿ ಆದಷ್ಟು ಲೈಟ್ ಫುಡ್, ಅಂದ್ರೆ ಆದಷ್ಟು ಬೇಗ ಕರಗುವಂತಹ ಬೇಗ ಜೀರ್ಣವಾಗುವಂತಹ ಆಹಾರವನ್ನು ಸೇವನೆ ಮಾಡಿಕೊಂಡು ರಾತ್ರಿ ಪಾಳಿ ಅಥವಾ ರಾತ್ರಿ ಕೆಲಸಕ್ಕೆ ಹೋಗುವಂಥದ್ದು ಒಳ್ಳೆಯದು. ಅದೇ ರೀತಿ ರಾತ್ರಿ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಈ ನಿದ್ದೆ ಬಿಡುವುದರಿಂದಾಗಿ ತಲೆನೋವು ಬರುವಂತಹ ಸಾಧ್ಯತೆಗಳಿರ್ತದೆ. ಅಂತವರಿಗೆ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದಿಷ್ಟು ಹೊತ್ತು ತಲೆಗೆ ಎಣ್ಣೆ ಹಾಕಿ ಕೂತ್ಕೊಳ್ಳುವಂತಹದ್ದು ಮಾಡಬಹುದು, ತಲೆಗೆ ಯಾವ್ದಾದ್ರು ಎಳ್ಳೆಣ್ಣೆಯೋ ಎಣ್ಣೆ ಯಾವ್ದಾದ್ರು ಒಂದಿಷ್ಟು ತಲೆಗೆ ಎಣ್ಣೆ ಹಾಕೊಂಡು ಬೆಳಿಗ್ಗೆ ಆದ ನಂತರ ಅವರು ಸ್ವಲ್ಪ ಎಣ್ಣೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಅವರಿಗೆ ಆ ತಲೆನೋವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ರಾತ್ರಿ ಹೊತ್ತು ಕೆಲಸ ಮಾಡುವವರು ನೀರಿನ ಸಿಪ್ ಬೈ ಸಿಪ್ ಅಂತ ಹೇಳ್ತಾನೆ, ಅಂದ್ರೆ ಗುಟುಕು ತುಂಬಾ ಒಂದೆರಡು ಗ್ಲಾಸ್ ಕಂಟಿನ್ಯೂಸ್ ಕುಡಿಯುವಂತದ್ದಲ್ಲ, ನೀರಿನ ಗುಟುಕನ್ನು ಅವಾಗವಾಗ ನೀರು ಸೇವನೆ ಮಾಡ್ತಾ ಇದ್ರೆ ಇದರಿಂದ ಕೂಡ ತಲೆನೋವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದೇ ರೀತಿ ಬೆಳಕಿನಲ್ಲಿ ಕೆಲಸ ಮಾಡುವವರು ಕಣ್ಣಿಗೆ ಬೇಕಾದಂತಹ ಶೀಲ್ಡ್ಗಳು, ಕಣ್ಣಿಗೆ ಬೇಕಾದಂತಹ ಏನು ಕನ್ನಡಕದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಳಕನ್ನು ಕಂಟ್ರೋಲ್ ಮಾಡುವಂತಹ ಕನ್ನಡಕಗಳು ಇರ್ತದೆ, ಅದನ್ನು ಇಟ್ಕೊಳ್ಳೋದ್ರಿಂದ ಕೂಡ ತಲೆನೋವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಧೂಳಿನ ಕೆಲಸ ಮಾಡ್ತದೆ ನಾನು ಹೇಳ್ತಾ ಇದ್ದೆ, ಇವರು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಅವಾಗವಾಗ ತುಳಸಿ ಹಾಕಿದಂತಹ ಬಿಸಿ ನೀರಲ್ಲಿ, ಕುದಿಯುವ ನೀರಿನಲ್ಲಿ ತುಳಸಿ ಹಾಕಿ ಒಂದಿಷ್ಟು ಹೊತ್ತು ಅದರ ಸ್ಟೀಮ್ ಹಬೆ ತಕ್ಕೊಳ್ಳೋದ್ರಿಂದಾಗಿ ಆ ತಲೆನೋವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಹೆಚ್ಚು ಹೆಚ್ಚು ಕಂಪ್ಯೂಟರ್ನ ನೋಡ್ಕೊಂಡು ಕೆಲಸ ಮಾಡುವಂತವ್ರು ಇರಬಹುದು, ಅಥವಾ ಇತ್ತೀಚಿನ ವಿದ್ಯಾರ್ಥಿಗಳು ಮೊಬೈಲ್ ಅನ್ನು ಕೂಡ ಬಳಕೆ ಮಾಡುವಂತಹದ್ದು ಇರಬಹುದು, ಇದರಿಂದಾಗಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು? ನೋಡಿ, ಈ ನೀವು ಹೇಳಿದ್ರೆ ಒಳ್ಳೇದು, ಅಂದ್ರೆ ನಾವು ಇದಕ್ಕೆ ನಾವು ಕಂಪ್ಯೂಟರ್ ಕೂಲಿ ಸಿಂಡ್ರೋಮ್ ಅಂತಲೇ ನಾನು ಅದನ್ನು ಕರೆಯುವಂತದ್ದು. ಪ್ರಾಕ್ಟೀಸ್ ಅಲ್ಲಿ ನಾವು ತುಂಬಾ ಜನಗಳು ನೋಡಿದ್ದೇವೆ, ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಕಣ್ಣನ್ನು ಆ ಬೆಳಕಿಗೆ ಎಕ್ಸ್ಪೋಸ್ ಮಾಡಿದಾಗ, ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅಥವಾ ಕಂಪ್ಯೂಟರ್ ನೋಡೋರಲ್ಲಾಗಿರ್ಬೋದು ಅಥವಾ ಬೆಳಕಿನ ಮೊಬೈಲ್ ಇಂದಾಗಿ ಅಥವಾ ಕಂಪ್ಯೂಟರ್ ಇಂದಾಗಿ ಬರುವಂತದ್ದು, ಏನಾಗ್ತದೆ ಅಂತ ಹೇಳಿದ್ರೆ, ಕಣ್ಣನ್ನು ನಾವು ಮಿಟುಕಿಸ್ಲಿಕ್ಕೆ ಮರ್ತು ಹೋಗ್ತೇವೆ. ಇದರಿಂದಾಗಿ ಡ್ರೈನೆಸ್ ಆಫ್ ಐಸ್ ಅಂತ ಹೇಳ್ತೇವೆ ನಾವು, ಕಣ್ಣಿನ ಹೊರಗಿನ ಪದರದಲ್ಲಿ ಅದು ಒಣಗಿ ಹೋಗ್ತದೆ. ನಮ್ಮ ಕಣ್ಣಿನ ನೀರು ಇರುವಂತದ್ದು ಕಣ್ಣಿನ ಹೈಡ್ರೇಷನ್ ಮೇಂಟೈನ್ ಮಾಡ್ಲಿಕ್ಕೆ ಅಥವಾ ಕಣ್ಣಿನ ಒಳಗಿರುವಂತಹ ಒಂದು ನೀರಿನ ಪದರವನ್ನು ಉಂಟು ಮಾಡ್ಲಿಕ್ಕೆ ಇರುವಂತದ್ದು ಈ ಕಣ್ಣಿನ ನೀರು, ಅದೇ ಬರುವುದು ಕಡಿಮೆ ಆಗಿರ್ತದೆ. ಅಂತವರಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಅವರಿಗೆ ಕೊತ್ತಂಬರಿಯದ್ದು, ಎಲ್ಲರಿಗೂ ಮನೆಯಲ್ಲಿ ಕೊತ್ತಂಬರಿ ಇರ್ತದೆ, ಒಂದು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಕುದಿಯುವ ನೀರಲ್ಲಿ ಒಂದಿಷ್ಟು ಕೊತ್ತಂಬರಿಯನ್ನು ಹಾಕಿ ಅದು ತಣಿಯವರೆಗೆ ಅಥವಾ ತಣ್ಣಗಾಗುವರೆಗೆ ಅದನ್ನು ಬಿಟ್ಟು ಆಮೇಲೆ ಸೋಸಿ ಕಣ್ಣನ್ನು ಅದರಿಂದ ತೊಳೆಯುವುದರಿಂದಾಗಿ ತಣ್ಣಗಾದ ಮೇಲೆ ಅದು ಬಹಳ ಇಂಪಾರ್ಟೆಂಟ್, ತಣ್ಣಗಾದ ಕೊತ್ತಂಬರಿ ನೀರಾದ್ಮೇಲೆ ಕಣ್ಣನ್ನು ಸ್ವಲ್ಪ ತೊಳೆಯುವುದರಿಂದಾಗಿ ಆ ಕಣ್ಣಿನ ತೊಂದರೆಯನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲದೇ ಇದ್ರೆ ಕಣ್ಣಿಗೆ ಸಂಬಂಧಪಟ್ಟಂತಹ ದೃಷ್ಟಿದೋಷಗಳು ಬಹಳಷ್ಟು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಕಂಟಿನ್ಯೂಸ್ ಆಗಿ ಬೆಳಕಿನ ಕೆಲಸ ಮಾಡೋದ್ರಿಂದ, ಮೊಬೈಲ್ ಇಂದಾಗಿ ಈಗಿನ ಮಕ್ಕಳಲ್ಲಂತೂ ತುಂಬಾ ಈ ಮೊಬೈಲಿನ ಗೇಮ್ಸ್ಗಳು ಆಡುವಂತಹ ಹವ್ಯಾಸಗಳಿದೆ. ಉದಾಹರಣೆಗೆ ಈ ಲಾಕ್ಡೌನ್ ಟೈಮಲ್ಲಿ ಅಂತೂ ಈಗಲೇ ಮೊದಲೇ ಸ್ಕೂಲ್ ಇಲ್ಲ, ಲಾಕ್ಡೌನ್ ಟೈಮಲ್ಲಿ ಅಂತೂ ತುಂಬಾ ಜನ ಈ ತರ ಮಾಡೋದನ್ನ ನಾವು ಆನ್ಲೈನ್ ಕ್ಲಾಸ್ಗಳು ಕೂಡ ಆಗ್ತಾ ಇವೆ. ಹೌದು, ಆನ್ಲೈನ್ ಕ್ಲಾಸಸ್ ಕೂಡ ಆಗ್ತಾ ಇದೆ. ಬಟ್ ನಾನು ಹೇಳ್ತಾ ಇರೋ ಒಂದು ಕಣ್ಣಿಗೆ ಪ್ರತಿನಿತ್ಯವಾಗಿ ಕಣ್ಣಿಗೆ ಎಕ್ಸಸೈಸ್ ಮಾಡುವಂತದ್ದಾಗಿರ್ಬೋದು, ಅಥವಾ ಕಣ್ಣಿಗೆ ಏನ್ ಹೇಳ್ತೇವೆ ಜ್ಯೋತಿತ್ರಾಟಕ ಅಂತ ಹೇಳುವಂತ ಒಂದು ಯೋಗದ ಒಂದು ಕ್ರಿಯೆ ಇದೆ. ಈ ಜ್ಯೋತಿತ್ರಾಟಕ ಮಾಡುವುದರಿಂದಾಗಿ ಕಣ್ಣಿಗೆ ಬೇಕಾದಷ್ಟು ಹೈಡ್ರೇಷನ್ ಖಂಡಿತವಾಗ್ಲೂ ಸಿಗ್ತದೆ, ಹಾಗೂ ಕಣ್ಣನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಆಯುರ್ವೇದದಲ್ಲಿ ತ್ರಿಫಲಾ ಚೂರ್ಣ ಅಂತ ಹೇಳುವಂತದ್ದು ಇದೆ. ಇದು ತ್ರಿಫಲಾ ಚೂರ್ಣ ಸೇವನೆ ಮಾಡುವುದರಿಂದಾಗಿ, ಅಥವಾ ನೆಲ್ಲಿಕಾಯಿ, ಬರೀ ನೆಲ್ಲಿಕಾಯಿ ಆಗಬಹುದು ಅಥವಾ ತ್ರಿಫಲಾ ಚೂರ್ಣನು ಆದೀತು, ಪ್ರತಿನಿತ್ಯ ಸೇವನೆ ಮಾಡುವಂತದ್ದು, ಇದರಿಂದಾಗಿ ನಮಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಎಲ್ಲರೂ ಕೂಡ ಇಮ್ಯುನಿಟಿ ವರ್ಧನೆ ಮಾಡು, ಇದು ನಾನು ಔಟ್ ಆಫ್ ಸಬ್ಜೆಕ್ಟ್ ಹೇಳ್ತಾ ಇರುವಂತದ್ದು, ಇಮ್ಯುನಿಟಿ ವರ್ಧನೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದ್ರೆ ಈ ಇಮ್ಯುನಿಟಿ ಅಂತ ಹೇಳುವಂತದ್ದು ಒಂದೆರಡು ದಿವಸದಲ್ಲಿ ಬರುವಂತದ್ದು ಖಂಡಿತವಾಗ್ಲೂ ಅಲ್ಲ. ಈ ನೆಲ್ಲಿಕಾಯಿ ಸೇವನೆ ಪ್ರತಿನಿತ್ಯ ಮಾಡುವುದರಿಂದಾಗಿ ಶರೀರದಲ್ಲಿ ಎಷ್ಟೋ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ವಿಚಾರ, ಈಗ ಹೆಚ್ಚಾಗಿ ಕಂಪ್ಯೂಟರ್ ಅನ್ನ ಬಳಕೆ ಮಾಡುವುದಂತ ಆಗ್ಬೋದು ಅಥವಾ ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಂಡಂತಹ ಸಂದರ್ಭದಲ್ಲಿ ಕುತ್ತಿಗೆ ನೋವು, ಭುಜ ನೋವು, ಸೊಂಟ ನೋವು, ಎಲ್ಲ ಕಡೆಯ ಕೂಡ ನೋವು ನೋವು ಅಂತ ಹೇಳುವಂತಹದ್ದನ್ನ, ಇದು ಯಾಕಾಗಿ ಬರ್ತದೆ ಹಾಗೂ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳುವಂತಹದ್ದು? ನೋಡಿ, ಇದನ್ನ ನಾನು ಬಹಳ ಒಂದು ಏನು ಬ್ರೀಫ್ ಆಗಿ ಹೇಳೋದಕ್ಕಿಂತ ಸ್ವಲ್ಪ ಅದನ್ನು ಡೀಪ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೇಳಿ ನೋಡಿ, ಈ ಕುತ್ತಿಗೆ, ಬೆನ್ನು ಮತ್ತೆ ಮೂಳೆಗೆ ಸಂಬಂಧಪಟ್ಟ ತೊಂದರೆಗಳು, ಇದು ಬರೀ ವೃತ್ತಿಯಲ್ಲಿ ಮಾತ್ರ ಅಲ್ಲ, ವೃತ್ತಿಯಲ್ಲಿ ಬರುವಂತದ್ದು ಸಹಜ. ಯಾರು ಕಂಟಿನ್ಯೂಸ್ ನಿಂತ್ಕೊಂಡಿರ್ತಾರೋ, ಡ್ರೈವರ್ಸ್ ಗಳಾಗಿರ್ಬೋದು, ಕಂಡಕ್ಟರ್ಸ್ ಗಳಾಗಿರ್ಬೋದು, ಅದೇ ರೀತಿ ಏನು ಮಾರ್ಕೆಟಿಂಗ್ ಅಲ್ಲಿ ಬೈಕ್ ಅಲ್ಲಿ ಜಾಸ್ತಿ ಓಡಾಡೋರಾಗಿರ್ಬೋದು, ಟೀಚರ್ಸ್ ಗಳಾಗಿರ್ಬೋದು, ಅಥವಾ ಈಗ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡುವಂತವರು, ಕಂಟಿನ್ಯೂಸ್ ಕೆಲಸ ಮಾಡುವಂತವರಾಗಿರ್ಬೋದು, ಇದು ಎಲ್ಲರಿಗೂ ಕೂಡ ಜೊತೆಗೆ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಂತವರು, ಹೌದು ಬರವಣಿಗೆಯಲ್ಲಿ ರೈಟರ್ಸ್ ಗಳು ಅಂತ ಹೇಳ್ತೇವೆ ನಾವು, ಬರವಣಿಗೆಯಲ್ಲಿ ತೊಡಗಿಸಿಕೊಂಡಂತವರು, ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಒಂದೇ ಜಾಗದಲ್ಲಿ ಬಹಳಷ್ಟು ಹೊತ್ತು ಕೂತ್ಕೊಳ್ತಾರೆ. ಅಂದ್ರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಬರೆಯುವಂತಹ ಅಭ್ಯಾಸ, ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತಹ ಅಭ್ಯಾಸ ಇರುವಂತವರು, ಈ ಬಡಗಿ ವೃತ್ತಿ ಮಾಡುವವರು, ಕಾರ್ಪೆಂಟ್ರಿ ಕೆಲಸ, ಅವರಿಗೆಲ್ಲರಿಗೂ ಈ ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು ಬಹಳ ಸಹಜ. ಇಲ್ಲಿ ನಾವು ಎರಡು ಮೂರು ಡಿವಿಷನ್ಸ್ ನೋಡಬಹುದು. ಒಂದು, ಕುತ್ತಿಗೆಗೆ ಸಂಬಂಧಪಟ್ಟ ತೊಂದರೆ, ಅಂದ್ರೆ ಕಂಟಿನ್ಯೂಸ್ ಬರೆಯುವುದರಿಂದಾಗಿ, ಕಂಪ್ಯೂಟರ್ ಇಂದ ಕೆಲಸ ಮಾಡುವುದರಿಂದಾಗಿ, ಇದಕ್ಕೆ ನಾವು ವಿಷಮ ಸ್ಥಾನ ಅಂತ ಕರಿತೇವೆ. ನಾವು ಆಯುರ್ವೇದದಲ್ಲಿ ನಾವೇನ್ ಹೇಳಿದ್ವಿ ಅಂತ ಹೇಳಿದ್ರೆ, ವಿಷಮ ಸ್ಥಾನ ಅಂತ ಹೇಳಿ, ಸ್ಥಾನ ಕೂತ್ಕೊಳ್ಳುವ ಆಸನ ಸರಿ ಇಲ್ಲದಿದ್ರೆ, ಕೂತ್ಕೊಳ್ಳುವಂತ ಜಾಗ ಸರಿ ಇಲ್ಲದಿದ್ರೆ, ಅದರಿಂದಾಗಿ ಕುತ್ತಿಗೆಗೆ ಹಾಗೂ ಬೆನ್ನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ನೋವುಗಳು, ಅಥವಾ ಕುತ್ತಿಗೆಯಲ್ಲಿ ಇರುವಂತಹ ಅಥವಾ ಬೆನ್ನಲ್ಲಿ ಇರುವಂತಹ ಮೂಳೆಗಳ ಸವೆತ, ಹೌದು, ಅದರಿಂದಾಗಿ ಕೈಗೆ, ಕೈ ಭಾಗದಲ್ಲಿ ಕೈಯ ಭಾಗದಿಂದ ಎಳೆಯುವಂತಹ ನೋವು, ಹಾಗೂ ಕುತ್ತಿಗೆ ಭಾಗದಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ನೋವು, ಅದಕ್ಕೆ ನಾವು ಒಂಥರ ಏನು ಮಸಲ್ ಕ್ರ್ಯಾಂಪ್ ಅಂತ ಹೇಳ್ಬೋದು, ಅಥವಾ ಕುತ್ತಿಗೆ ಭಾಗದಲ್ಲಿ ಹಿಡಿದಿಟ್ಟುಕೊಳ್ಳಿರುವಂತಹ ನೋವು ಕಾಣಿಸ್ಕೊಳ್ತದೆ. ಇದನ್ನು ನಾವು ಬಹಳ ಕಾಮನ್ ಆಗಿ ನಾನು ಹೇಳೋದಿದ್ರೆ, ಮನೆಯಲ್ಲಿ ಯಾರು ಅಡಿಗೆ ಕೆಲಸ ಮಾಡ್ತಾರೆ, ಇವರಿಗೆ ಬೆನ್ನು ನೋವು ಹಾಗೂ ಕಾಲಿನ ಭಾಗದಲ್ಲಿ ನೋವುಗಳು ಕಾಣಿಸ್ಕೊಳ್ತದೆ. ಯಾಕೆ ಅಂತ ಹೇಳ್ತಾನೆ, ಮನೆಯಲ್ಲಿ ಎಲ್ಲ ಗೃಹಿಣಿಯರಲ್ಲೂ ದೊಡ್ಡ ಒಂದು ತಪ್ಪು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ನಿಂತುಕೊಂಡು ಕೆಲಸ ಮಾಡುವಂತದ್ದು. ಮೊದಲನೇ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ರು, ಪಾತ್ರೆ ತೊಳಿತಾ ಇದ್ರು, ಎಲ್ಲ ಕೂತ್ಕೊಂಡು ಮಾಡುವಂತಹ ಕೆಲಸ ಇತ್ತು. ಈಗ ಹಾಗಿಲ್ಲ, ಈಗೆಲ್ಲರೂ ಕೂಡ ನಿಂತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ತದೆ ಅಂದ್ರೆ, ಬೆನ್ನಿನಲ್ಲಿ ಭಾಗದಲ್ಲಿ ನೋವುಗಳು ಕಾಣಿಸಿಕೊಳ್ತದೆ. ಬೆನ್ನಿನ ಮೂಳೆಗಳ ಭಾಗದಲ್ಲಿ ಡಿಸ್ಕ್ ಅಂತ ಹೇಳಿರುತ್ತೆ, ಇದರ ಸವೆತ ಆಗುವಂತದ್ದು. ಇದರಿಂದಾಗಿ ಕಾಲಿನ ಭಾಗಕ್ಕೆ ನೋವು ಬರುವಂತದ್ದು ಇದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿ ಕಾಲಿನ ಮೊಣಕಾಲಲ್ಲಿ ನೋವು ಕಾಣಿಸಿಕೊಳ್ಳುವಂತದ್ದು, ಇದು ಸಾಧಾರಣ 40-50 ವರ್ಷದ ಎಲ್ಲರಿಗೂ ಕೂಡ ಈಗ ಮೊಣಕಾಲು ನೋವುಗಳು ಶುರುವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಯುರ್ವೇದದಲ್ಲಿ ನಾವು ಅದಕ್ಕೆ ಸಂಧಿವಾತನೋ ಅಥವಾ ಸಂಧಿಗತ ವಾತನೋ ಅಂತ ನಾವು ಕರಿತೇವೆ ಅದನ್ನು. ಅಲ್ಲಿ ಮೂಳೆಗಳಲ್ಲಿ ಸವೆತ ಕಾಣಿಸಿಕೊಳ್ಳುವಂತದ್ದು ಕೂಡ ಬಹಳ ಸಾಮಾನ್ಯ. ಇದು ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಕಂಟಿನ್ಯೂಸ್ ಆಗಿ ಯಾರು ನಿಂತ್ಕೊಂಡಿರ್ತಾರೆ, ಯಾರು ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಹಾಗೆ ಮಾಡಬಾರ್ದು, ಹಾಗಿಲ್ಲ. ನೋಡಿ, ನಾನು ಏನ್ ಅದಕ್ಕೇನು ಸಜೆಸ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಒಂದಷ್ಟು ಅರ್ಧ ಗಂಟೆಗೆ ಒಂದು ಹೊತ್ತು ಎದ್ದು ಒಂದಷ್ಟು ಬೆನ್ನಿನ ಭಾಗಕ್ಕೆ ಹಾಗೂ ಕುತ್ತಿಗೆ ಭಾಗಕ್ಕೆ ಒಂದಷ್ಟು ಎಕ್ಸಸೈಸ್ ಕೊಡ್ಬೋದು. ಅಥವಾ ಕೂತ್ಕೊಂಡಿರುವವರು ಎದ್ದು ಒಂದು 4-5 ಹೆಜ್ಜೆ ನಡ್ಕೊಂಡು ಹೋಗಿ ಪುನಃ ಬಂದು ಕೂತ್ಕೊಂಡು ಪ್ರತಿ 20 ನಿಮಿಷದಿಂದ ಅರ್ಧ ಗಂಟೆಗೊಮ್ಮೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ಒಂದೇ ಭಾಗದಲ್ಲಿ ನಿಂತುಕೊಂಡು ಕೆಲಸ ಮಾಡುವುದಕ್ಕಿಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವುದು ಕೂಡ ಬಹಳ ಉತ್ತಮ. ಈಗ ಉದಾಹರಣೆಗೆ ಡ್ರೈವರ್ಸ್ ಗಳಾಗಿರ್ಬೋದು, ಡ್ರೈವರ್ಸ್ ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬರೇ ನೋವುಗಳು ಮಾತ್ರ ಅಲ್ಲದೆ ಅವರಿಗೆ ಫೈಲ್ಸ್ ಅಥವಾ ಮೋಷನ್ಗೆ ಅಥವಾ ಮಲಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಅವರಿಗೆ ಕಾಣಿಸಿಕೊಳ್ತದೆ. ಅವರು ಕೂಡ ಅಷ್ಟೇ, ಪ್ರತಿಯೊಂದು ಜಾಗದಲ್ಲಿ ಎಲ್ಲಿ ನಾವು ಬಸ್ ನಿಲ್ಲಿಸ್ತಾರೋ ಅಲ್ಲಿ ಜಾಗದಲ್ಲಿ ಇಳಿದು ಬೇಕಾದಷ್ಟು ನೀರು ಕುಡಿಯುವಂತಹ ಅಭ್ಯಾಸವನ್ನು ಕೂಡ ಅವ್ರು ಮಾಡಬೇಕಾಗ್ತದೆ. ಅದೇ ರೀತಿ ಈ ಏನು ಕೂತ್ಕೊಂಡು ಜಾಬ್ ಮಾಡುವವರು ಕೂಡ ಅಷ್ಟೇ, ಅವರಿಗೆ ಒಂದಿಷ್ಟು ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಬೆನ್ನಿನ ಭಾಗಕ್ಕೆ ಹಾಗೂ ಕುತ್ತಿಗೆ ಭಾಗಕ್ಕೆ ಒಂದಿಷ್ಟು ಎಳ್ಳೆಣ್ಣೆಯನ್ನು ಹಚ್ಚಿ ಬೆನ್ನಿನ ಭಾಗಕ್ಕೆ ಹಾಗೂ ಕುತ್ತಿನ ಭಾಗ ಬಿಸಿ ನೀರನ್ನ ಹಾಕೋದ್ರಿಂದಾಗಿ ಕೂಡ ಆ ನೋವುಗಳು ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ರೀತಿಯಲ್ಲಿ ಕೆಲಸದ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಬಹುಶಃ ಒಂದು ರೀತಿಯ ವಿಶ್ರಾಂತಿ ಸಿಗ್ತದೆ ಅಂತ. ಹೌದು ಹೌದು, ಕೆಲಸದ ಬದಲಾವಣೆ ಮಾಡ್ಕೊಳ್ಳೇಬೇಕು ಅವರು. ಏನಾಗ್ತದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಒಂದೇ ಕೆಲಸ ಮಾಡುವುದಕ್ಕಿಂತ ಒಂದಿಷ್ಟು ಹೊತ್ತು ಎದ್ದು ಆ ಕೆಲಸದ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತವಾಗಿ ಶರೀರಕ್ಕೆ ರಕ್ತ ಸಂಚಾರ ಅಂತ ಹೇಳ್ತೇವೆ ನಾವು, ರಸರಕ್ತ ಪರಿಭ್ರಮಣ ಚೆನ್ನಾಗಿ ಆಗ್ತದೆ. ಇದರಿಂದಾಗಿ ಅವರಿಗೆ ನೋವು ಕಡಿಮೆ ಆಗುವಂತಹ ಅಥವಾ ನೋವುಗಳು ಬರುವುದಿಲ್ಲ ಅಂತ ನಮಗೆ ಹೇಳ್ಬೋದು. ನೀವು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ, ನಿಂತು ಹೆಚ್ಚು ಕೆಲಸ ಮಾಡುವುದರಿಂದ ಈ ವೆರಿಕೋಸ್ ವೇನ್ ಅಂತ ಒಂದು ಸಮಸ್ಯೆ ಕೂಡ ಬರಬಹುದು. ಹೌದು ಹೌದು ಹೌದು ಹೌದು, ಅದು ಬಹಳ ಒಂದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇದು ನಾವು ಬಹಳಷ್ಟು ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡ್ತೇವೆ. ಏನಾಗ್ತದೆ ಅಂದ್ರೆ ಈ ವೆರಿಕೋಸಿಟಿ ಕಾಲಿನ ಭಾಗದಲ್ಲಿ ಅವರು ಕಾಮನ್ ಆಗಿ ಏನು ಹೇಳ್ತಾರೆ ಅಂದ್ರೆ ನರ ದಪ್ಪ ಆಗಿದೆ ಅಂತ ಹೇಳುವಂತಹ, ಅದು ನರ ಅಲ್ಲ, ಅದು ಉಬ್ಬಿದ ರಕ್ತನಾಳ. ಉಬ್ಬಿದ ರಕ್ತನಾಳ ಅಂತ ಹೇಳ್ಬೋದು, ಅಥವಾ ಈ ಕೆಟ್ಟ ರಕ್ತವನ್ನು ಸಾಕಾಣೆ ಮಾಡುವಂತದ್ದು. ಈಗ ಶರೀರದಲ್ಲಿ ಹಾರ್ಟ್ ಇಂದ ಪಂಪ್ ಆಗ್ತದೆ, ಅದು ಒಳ್ಳೆ ರಕ್ತ. ಹಾರ್ಟ್ ಇಂದ ಪಂಪ್ ಆಗುವುದು ಒಳ್ಳೆ ರಕ್ತ ಇಡೀ ದೇಹಕ್ಕೆ ಹೋಗ್ತದೆ. ಅದೇ ರೀತಿ ನಾವು ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನಿಂತ್ಕೊಂಡಿರುವಾಗ ಗುರುತ್ವಾಕರ್ಷಣೆ ಶಕ್ತಿಯ ವಿರುದ್ಧವಾಗಿ ನಮ್ಮ ಕಾಲಿನ ಭಾಗದಿಂದ ಕಾಲಿನ ಭಾಗಕ್ಕೆ ಬಂದಂತ ಒಳ್ಳೆ ರಕ್ತ ಅಲ್ಲಿಯ ಸೆಲ್ಸ್ ಗಳಿಗೆಲ್ಲ ಹೋಗಿ ಅಲ್ಲಿಂದ ಏನ್ ಹೇಳ್ತೇವೆ ಈ ಕೆಟ್ಟ ರಕ್ತ ಇಡೀ ನಮ್ಮ ಪುನಃ ನಮ್ಮ ಹಾರ್ಟಿಗೆ ಹೋಗ್ಬೇಕಾಗ್ತದೆ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಹಾರ್ಟ್ ಇಂದ ಪಂಪ್ ಮಾಡುವಂತ ಮೆಕ್ಯಾನಿಸಮ್ ಇದೆ, ಆದ್ರೆ ಶರೀರದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಪುನಃ ಎಳ್ಕೊಂಡು ಬರುವಂತಹ ಯಾವುದೇ ಮೆಕ್ಯಾನಿಸಮ್ ನಮ್ಮಲ್ಲಿ ಇಲ್ಲ. ಅವಾಗ ಏನಾಗ್ತದೆ, ಯಾರು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿರ್ತಾರೋ ಅವರಿಗೆ ಈ ಕಾಲಿನಲ್ಲಿ ಈ ನಮ್ಮ ವೇನ್ಸ್ ಗಳು ಅಂತ ಹೇಳ್ತೇವೆ, ಕೆಟ್ಟ ರಕ್ತವನ್ನು ತಕೊಂಡು ಹೋಗುವಂತ ವೇನ್ಸ್ ಗಳು ಅವರಿಗೆ ಕರೆಯುವುದು. ಅದರಲ್ಲಿ ಒಂದು ವ್ಯಾಲ್ಯುಲಾರ್ ಮೆಕ್ಯಾನಿಸಮ್ ಇದೆ, ಒಂದು ರಕ್ತ ಸ್ವಲ್ಪ ಮೇಲೆ ಹೋದಕೊಳ್ಳಿ ಒಂದು ವ್ಯಾಲ್ಯೂ ಕ್ಲೋಸ್ ಆಗ್ತದೆ, ಈ ತರ ಮೇಲೆ ಬಂದು ಅದು ಹಾರ್ಟಿಗೆ ಬರುವಂತಹ ಒಂದು ಪ್ರಕ್ರಿಯೆ. ಈ ವ್ಯಾಲ್ಯುಲಾರ್ ಮೆಕ್ಯಾನಿಸಮ್ ಯಾವಾಗ ವೀಕ್ ಆಗ್ತದೋ ಆವಾಗ ಅವರಿಗೆ ಕಾಲಲ್ಲಿ ಈ ರಕ್ತನಾಳಗಳು ಉಬ್ಬುವಿಕೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ರಕ್ತನಾಳಗಳ ಉಬ್ಬುವಿಕೆಯಿಂದಾಗಿ ಬಹಳಷ್ಟು ತೊಂದರೆಗಳಿದೆ. ಈ ವೆರಿಕೋಸ್ ವೈನ್ಸ್ ಅಂತ ನಾವ್ ಏನ್ ಕರಿತೇವೋ ಇದು ತಕ್ಕ ಮಟ್ಟಿಗೆ ನೋಡ್ಲಿಕ್ಕೆ ನಮಗೆ ಏನೋ ದೊಡ್ಡ ಕಾಣ್ಲಿಕ್ಕಿಲ್ಲ, ಆದ್ರೆ ಅದರಲ್ಲಿ ಬಹಳಷ್ಟು ನೋವು ಕಾಣಿಸಿಕೊಳ್ತದೆ. ಹಾಗೂ ಚರ್ಮದ ಆ ರಕ್ತ ಹೆಪ್ಪುಗಟ್ಟಿದ ಭಾಗದಲ್ಲಿ ಚರ್ಮದಲ್ಲಿ ಅವರಿಗೆ ತುರಿಕೆ ಕಾಣಿಸಿಕೊಳ್ಳುವ ಸಂಭವ ಇದೆ. ಆ ತುರಿಕೆ ಎಷ್ಟು ಸಿವಿಯರ್ ಆಗಿರ್ತದೆ ಅಂತ ಹೇಳಿದ್ರೆ ಅವರಿಗೆ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಆ ತುರಿಕೆ ಬಂದು ಅಲ್ಲಿ ರಕ್ತಸ್ರಾವ ಆಗಬಹುದು ಅಥವಾ ಅಲ್ಲಿ ಹುಣ್ಣುಗಳಾಗಬಹುದು, ಗಾಯಗಳಾಗಬಹುದು. ಈ ಗಾಯಗಳಿಂದ ಅದು ಪೂರ್ತಿಯಾಗಿ ಕಡಿಮೆ ಆಗ್ಲಿಕ್ಕೆ ಬಹಳಷ್ಟು ಸಮಯ ತಕ್ಕೊಳ್ತದೆ. ಆದ ಕಾರಣ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಯಾರಿಗೆ ವೆರಿಕೋಸಿಟಿ ಉಂಟೋ ತಕ್ಷಣ ನೀವು ಅದನ್ನು ಚಿಕಿತ್ಸೆಯನ್ನು ಮಾಡಿಕೊಳ್ಳುವುದು ಬಹಳಷ್ಟು ಉತ್ತಮ. ಇವರಿಗೆ ಏನು ನಾನು ಸಜೆಷನ್ ಮಾಡಬಹುದು ಅಂತ ಹೇಳಿದ್ರೆ, ಪ್ರತಿನಿತ್ಯ ಕಾಲನ್ನು ಸ್ವಲ್ಪ ಬಿಸಿನೀರಲ್ಲಿ ಮುಳುಗಿಸಿಟ್ಕೊಳ್ಳುವಂತದ್ದು, ಕಾಲಿನ ಕೆಳಭಾಗಕ್ಕೆ ತಲೆಯ ದಿಂಬು ಇಟ್ಟುಕೊಂಡು ಮಲಗುವಂತ ಅಂದ್ರೆ ಕಾಲನ್ನು ಸ್ವಲ್ಪ ಎತ್ತರದಲ್ಲಿ ಇಟ್ಟುಕೊಂಡು ಮಲಗುವಂತದ್ದು, ಇದನ್ನು ಮಾಡಿಕೊಳ್ಳುವುದು ಬಹಳ ಉತ್ತಮ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ರಕ್ತನಾಳಗಳಿಗೆ ಆ ರಕ್ತವನ್ನು ಸಾಗಾಣೆ ಮಾಡ್ಲಿಕ್ಕೆ ಅಥವಾ ರಕ್ತವನ್ನು ತಕೊಂಡು ವಾಪಸ್ ಬರ್ಲಿಕ್ಕೆ ಬಹಳ ಸುಲಭ ಆಗ್ತದೆ. ಹಾಗೂ ಕಾಲಿಗೆ ಸಂಬಂಧಪಟ್ಟಂತ ಕೆಲವೊಂದು ಎಕ್ಸಸೈಸ್ ಗಳು ಮಾಡ್ಕೊಳ್ಬಹುದು, ಕಾಲನ್ನು ಎಕ್ಸಸೈಸ್ ಮಾಡ್ಕೊಳ್ಳುದು. ಅದೇ ರೀತಿ ಇನ್ನೊಂದು ನಾನು ಹೇಳ್ಬೇಕಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬರೀ ಕಾಲಲ್ಲಿ ಈ ನಮ್ಮ ಮರಳಿನ ಮೇಲೆ ಅಥವಾ ಒಂದಿಷ್ಟು ಪೆಬಲ್ಸ್ ಅಂತ ಕರಿತೇವೆ ಸಣ್ಣ ಸಣ್ಣ ಕಲ್ಲುಗಳ ಮೇಲೆ ನಡೆಯುವುದರಿಂದಾಗಿ ಕಾಲಿಗೆ ಬಹಳ ಒಳ್ಳೆ ಒಂದು ಎಕ್ಸಸೈಸ್ ಸಿಗ್ತದೆ. ಇದನ್ನು ಕೂಡ ಅವರು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಆದ್ರೆ ಯಾರಿಗೆ ಶುಗರ್ ಇದೆ, ಯಾರಿಗೆ ಪ್ರಮೇಹದ ತೊಂದರೆ ಇದೆ, ಅವರಂತೂ ಖಂಡಿತವಾಗ್ಲೂ ಇದನ್ನು ಮಾಡಬಾರದು. ಯಾಕಂದ್ರೆ ಕಾಲಿಗೆ ಯಾವುದೇ ರೀತಿಯ ಗಾಯಗಳು ಆಗದ ಹಾಗೆ ಅವರು ನೋಡ್ಕೊಳ್ಬೇಕಾಗ್ತದೆ. ಇನ್ನೊಂದು ವಿಚಾರ, ಈಗ ಕಿವಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು, ಕೆಲವೊಂದು ಸಾರಿ ವೃತ್ತಿಯಲ್ಲಿರುವಂತಹ ಸಂದರ್ಭದಲ್ಲಿ ಅತಿಯಾದಂತಹ ಒಂದು ಶಬ್ದವನ್ನು ಕೇಳುವಂತಹ ಒಂದು ಸಂದರ್ಭ ಕೂಡ ಬರ್ತದೆ. ಇದರಿಂದಾಗಿ ಯಾವ ರೀತಿಯ ಕಿವಿಯ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ ನೋಡಿ, ಈ ವೃತ್ತಿಯಲ್ಲಿ ನಾನು ಹೇಳುವಂತದ್ದು ಕಿವಿ ಬಹಳಷ್ಟು. ಈಗ ನೋಡಿ, ಈ ಕಾಲರ್ ಟ್ಯೂನ್ ಅಥವಾ ಇಯರ್ ಫೋನ್ ಹಾಕೊಂಡು ಕೆಲಸ ಮಾಡುವಂತವ್ರು ಅಥವಾ ಏನಾದ್ರೂ ಕಿವಿಯಲ್ಲಿ ಇಟ್ಟುಕೊಂಡು ಅಥವಾ ಸೈಂಟಿಸ್ಟ್ ಗಳಾಗಿರ್ಬೋದು, ಕಿವಿಯಲ್ಲಿ ಏನಾದ್ರೂ ಸಾಧನಗಳಿಟ್ಟುಕೊಂಡು ಕೇಳುವ ಸಾಧನಗಳು ಇಟ್ಟುಕೊಂಡು ಕೆಲಸ ಮಾಡುವಂತವ್ರು, ಇವರಿಗೆ ಕಿವಿಯ ತೊಂದರೆಗಳು ಕಾಣಿಸಿಕೊಳ್ತದೆ. ಈ ಪೈಲಟ್ಗಳು, ಈ ವಿಮಾನವನ್ನು ಯಾರು ಪೈಲಟ್ಗಳಿರ್ತಾರೆ, ಅವರಿಗೆ ಕೂಡ ಈ ಕಿವಿಯ ತೊಂದರೆಗಳು ಬಹಳಷ್ಟು ಕಾಮನ್ ಆಗಿ ಸಿಗ್ತದೆ. ನಾನೊಂದು ಎಕ್ಸಾಂಪಲ್ ಏನಾದಲ್ಲಿ ಕೊಡಬೇಕು ಅಂತ ಅನಿಸ್ತದೆ ನನಗೆ. ಇತ್ತೀಚೆಗೆ ನಾನೊಬ್ರು ಒಬ್ರು ಪೇಷಂಟ್ ನೋಡಿದ್ದೆ, ಅವರಿಗೆ ಕಿವಿಯ, ಅವರು ಪೈಲಟ್ ಆಗಿದ್ರು, ಅವರಿಗೆ ಕಿವಿಯಲ್ಲಿ ಒಂದು ರೀತಿಯಂತಹ ಸೌಂಡ್ ಕೇಳುವಂತದ್ದು. ಎಷ್ಟರ ಮಟ್ಟಿಗೆ ಆ ತೊಂದರೆಗಳಾಗ್ತಾ ಇತ್ತು ಅಂತ ಹೇಳಿದ್ರೆ, ಕಿವಿಯ ಒಳಗಡೆ ಒಂದು ಗುಯಿ ಅಂತ ಹೇಳುವಂತ ಗುಯಿ ಗುಟ್ಟುವಂತ ಒಂದು ಶಬ್ದ, ಅದು ಅತಿಯಾಗಿ ಅವರಿಗೆ ನಿದ್ದೆ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಹಾಗೂ ಅವರಿಗೆ ಏನೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಕಿವಿಯ ತೊಂದರೆಯಿಂದಾಗಿ ಅವರಿಗೆ ಬದುಕೇ ಬೇಡದಂತಹ ಸ್ಥಿತಿ ಬಂದದ್ದು ಕೂಡ ನಾನು ನೋಡಿದ್ದೇನೆ. ಅದಕ್ಕೆ ನಾವು ಕರ್ಣನಾದ ಅಂತ ಹೇಳ್ತೇವೆ ನಾವು. ಕರ್ಣನಾದ ಅಂತ ಹೇಳುವಂತ ಆಯುರ್ವೇದದಲ್ಲಿ ಅದಕ್ಕೆ ನಾವು ಎಕ್ಸ್ಪ್ಲನೇಷನ್ ಇದೆ. ಸೊ ಏನಾಗ್ತದೆ, ಬೇರೆ ಬೇರೆ ರೀತಿಯಾದಂತಹ ಏನು ಭಾರವನ್ನು ತಕ್ಕೊಂಡು ಮೇಲೆ ಹೋಗುವಂತವರು, ಎತ್ತರದ ಪ್ರದೇಶದಲ್ಲಿ ವಾಸ ಮಾಡುವಂತವರು, ಈ ಪೈಲಟ್ಗಳು ಏನಾಗ್ತದೆ ಅಂದ್ರೆ ಕೆಳಗೆ ಮತ್ತೆ ಭೂಮಿಯಲ್ಲಿ ಮತ್ತೆ ಆಕಾಶದಲ್ಲಿ ಇರುವ ಕಾರಣ ಚೇಂಜ್ ಆಗುವ ಕಾರಣ ಆಗಾಗ ಅವರಿಗೆ ಕಿವಿಯಲ್ಲಿ ಅದೇ ರೀತಿ ಇಯರ್ಫೋನ್ ಇಟ್ಕೊಳ್ತಾರೆ, ಅದೇ ರೀತಿ ಕಿವಿಯ ಭಾಗಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಈ ಏನು ಈ ಫ್ಲೈಟ್ನ ಶಬ್ದಗಳನ್ನು ಅವರು ಕೇಳ್ತಾರೆ. ಇದರಿಂದಾಗಿ ಕೂಡ ಅವರಿಗೆ ಕಿವಿಯ ತೊಂದರೆಗಳು ಕಾಣಿಸಿಕೊಳ್ತದೆ. ಅತಿಯಾಗಿ ಈ ಮಾರ್ಕೆಟಿಂಗ್ ಕೆಲಸದಲ್ಲಿ ಯಾರಿರ್ತಾರೆ, ಸಿಕ್ಕಾಪಟ್ಟೆ ಫೋನಲ್ಲಿ ಕೆಲಸ ಮಾಡುವಂತವರು, ಫೋನ್ ಇಟ್ಕೊಂಡು ಮಾತಾಡುವಂತವರು, ಇವರಿಗೆ ಕೂಡ ಈ ಬಹಳಷ್ಟು ಈ ಕಿವಿಯ ತೊಂದರೆಗಳು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅವರಿಗೆ ಈ ಕರ್ಣನಾದ ಅಂತ ಹೇಳುವಂಥದ್ದು ಬಹಳಷ್ಟು ಕಾಮನ್ ಡಿಸೀಸ್, ಅಂದ್ರೆ ನಮಗೆ ಸಾಮಾನ್ಯವಾಗಿ ನಮಗೆ ಕಾಣಲಿಕ್ಕೆ ಸಿಕ್ಕುವಂಥದ್ದು. ಅದೇ ರೀತಿ ಕಿವಿಯ ಇಂಬ್ಯಾಲೆನ್ಸ್ ಅಥವಾ ಕಿವಿಯಲ್ಲಿ ಒಂದು ನಮ್ಮ ಶರೀರವನ್ನು ಬ್ಯಾಲೆನ್ಸ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಇದೆ. ಶರೀರದ ಅಂತ ಹೇಳ್ತೇವೆ ನಾವು, ಅದಕ್ಕೆ ಶರೀರವನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಪ್ರಕ್ರಿಯೆ ನಮ್ಮ ಕಿವಿಯಲ್ಲಿ ಇರುವಂತದ್ದು. ಇದು ವ್ಯತ್ಯಾಸ ಆಗುವುದು ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಎದ್ದ ತಕ್ಷಣ ಅವರಿಗೆ ತಲೆ ತಿರುಗುವಂತದ್ದು ಕಾಣಬಹುದು, ಒಟ್ಟಿಗೂ ಅಂತ ನಾವು ತಲೆ ತಿರುಗುವಂತದ್ದು. ಇದು ಕೂಡ ಅತಿಯಾಗಿ ನಾವು ಈ ಕಿವಿಗೆ ಸಂಬಂಧಪಟ್ಟ ತೊಂದರೆಗಳಿಂದಾಗಿ, ಕಿವಿಯ ಭಾಗದಲ್ಲಿ ಏನು ಶಬ್ದದಿಂದಾಗಿ, ಇದರಿಂದ ನಮಗೆ ಅದೇ ರೀತಿ ನೀವು ನೋಡಿರಬಹುದು, ಈ ಯಾರು ಈ ಮಿಲ್ ಅಲ್ಲಿ ಕೆಲಸ ಮಾಡ್ತಾರೆ, ಅದರಿಂದಾಗಿ ಅಲ್ಲಿ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಸೌಂಡ್ ಅಲ್ಲಿ, ಇದರಿಂದಾಗಿ ಅವರಿಗೆ ಕಿವಿಯ ತೊಂದರೆಗಳು ಕಾಣಿಸಿಕೊಳ್ಬಹುದು. ಇದನ್ನು ಕಂಟ್ರೋಲ್ ಮಾಡಿಕೊಳ್ಳಿಗೆ ಕೂಡ ಅವರಿಗೆ ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡಬೇಕು. ಬಟ್ ನಾನು ಒಂದೆರಡು ಟಿಪ್ಸ್ ಗಳನ್ನು ಹೇಳೋದ್ರೆ, ಒಳ್ಳೆ ಕ್ಷೀರಬಲ ತೈಲ ಕಿವಿಯ ಭಾಗಕ್ಕೆ ಹಾಕೊಳ್ಳೋದ್ರಿಂದಾಗಿ ನಾವು ಅದೇ ಆಯುರ್ವೇದದಲ್ಲಿ ಕರ್ಣಪೂರ್ಣ ಚಿಕಿತ್ಸೆ ಅಂತ ಹೇಳ್ತೇವೆ ನಾವು. ಕರ್ಣಪೂರ್ಣ ಅಂತ ಹೇಳಿದ್ರೆ ಕಿವಿಯ ಒಳಗಡೆ ನಾವು ಎಣ್ಣೆ ಹಾಕುವಂತದ್ದು. ಅದು ಎಲ್ಲಾ ತೊಂದರೆಗಳು ನಮಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಒನ್ಸ್ ಅಗೇನ್ ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾಡ್ಲೂಬಾರದು, ಯಾಕೆಂದ್ರೆ ಕಿವಿಯ ಭಾಗದಲ್ಲಿ ಏನಾದ್ರೂ ಒಳಗಡೆ ಏನಾದ್ರೂ ಗಾಯಗಳಿದ್ರೆ ಅದರಿಂದ ತೊಂದರೆ ಆಗ್ಬಹುದು. ಆದ್ರೆ ಕರ್ಣಪೂರ್ಣ ಚಿಕಿತ್ಸೆ ಮಾಡೋದ್ರಿಂದಾಗಿ ಈ ಕರ್ಣನಾದವನ್ನು ಪೂರ್ತಿಯಾಗಿ ನಮಗೆ ವಾಸಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಈ ಕರ್ಣನಾದ ಅಂತ ಹೇಳುವಂತ ನಾನು ಹೇಳಿದಲ್ಲ ಸರ್, ಈವನ್ ಏಜ್ ರಿಲೇಟೆಡ್ ಅಲ್ಲಿ ಪ್ರಾಯ ಆದವರಿಗೆ, 60-70 ವರ್ಷ ಆದವರಿಗೆ ಕೂಡ ಇದು ಬಹಳಷ್ಟು ನಾವು ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇನ್ನೊಂದು ವಿಚಾರ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಅಲರ್ಜಿ ಅನ್ನುವಂತಹದ್ದು. ಬಹುಶಃ ಈಗ ಟ್ರಾಫಿಕ್ ಕಂಟ್ರೋಲ್ ಮಾಡುವಂತಹ ಪೊಲೀಸರಿಗಾಗ್ಬಹುದು, ಅಥವಾ ಡ್ರೈವಿಂಗ್ ವಾಹನವನ್ನು ಚಲಾಯಿಸುವಂತಹವರಿಗಾಗ್ಬಹುದು, ಆಮೇಲೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಅದಿರುಗಳಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು, ಅಥವಾ ಅಂಡರ್ ಗ್ರೌಂಡ್ ಕೆಲಸ ಮಾಡುವಂತವ್ರು ಇರ್ಬೋದು, ಇವರಿಗೂ ಕೂಡ ಈ ಅಲರ್ಜಿಯ ಸಮಸ್ಯೆ ಬರುವುದಿಲ್ವಾ? ಹೌದು, ಖಂಡಿತ. ಅಲರ್ಜಿ ಅಂತ ನಾವು ಬಹಳಷ್ಟು ನೋಡಬಹುದು ಸರ್. ಒಂದು ನೋಡಿ, ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ಅಲರ್ಜಿ ಅಂತ ಹೇಳ್ತಾರೆ. ಹೌದು ಹೌದು, ಆಯ್ತಾ. ಇನ್ನೊಂದು, ಮೂಗಲ್ಲಿ ಕಂಟಿನ್ಯೂಸ್ ಆಕ್ಷಿ ಬರುವಂತದ್ದು, ಸ್ನೀಸಿಂಗ್ ಬರುವಂತದ್ದು, ಕೆಮ್ಮು ಬರುವಂತದ್ದು, ಶೀತ ಆಗುವಂತದ್ದು, ಮೂಗಲ್ಲಿ ಕಂಟಿನ್ಯೂಸ್ ನೀರು ಹೋಗುವಂತದ್ದು, ಇದು ಕೂಡ ನಮಗೆ ಅಲರ್ಜಿಯಿಂದ ಬರುವಂತಹ ಚಾನ್ಸಸ್ ಗಳಿರ್ತದೆ. ಅದೇ ರೀತಿ ಚರ್ಮದಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ನಮಗೆ ನೋಡ್ಲಿಕ್ಕೆ ಆಗ್ತದೆ. ಅಲರ್ಜಿಯಿಂದಾಗಿ ಚರ್ಮ ಕೆಂಪಾಗುವಂತದ್ದು, ಒಂದು ಮುಟ್ಟಿದ್ರೆ ತುರಿಕೆ ಬಂದು ಅಲ್ಲಿ ಕೆಂಪಾಗುವಂತದ್ದು, ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಮಾತ್ರ, ಉದಾಹರಣೆಗೆ ಕೈ ಮತ್ತೆ ಮುಖದಲ್ಲಿ ಮಾತ್ರ ನಾವು ಈ ಬಿಸಿಲಿನಿಂದಾಗಿ ಕೆಲವರಿಗೆ ಅಲರ್ಜಿ ಆಗುವಂತದ್ದು, ಈ ತರ ಬೇರೆ ಬೇರೆ ಸಿಂಪ್ಟಮ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಹೇಳಿದ ಹಾಗೆ ಟ್ರಾಫಿಕ್ ನಲ್ಲಿ ಇರುವಂತವರಿಗೆ ಹೊಗೆಯಿಂದಾಗಿ ಅಥವಾ ಈ ಧೂಳಿನಿಂದಾಗಿ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಟ್ರಾಫಿಕ್ ಕಂಟ್ರೋಲ್ ಮಾಡುವಂತಹ ಪೊಲೀಸ್ ಅವರಿಗೆ ಅವರಿಗೆ ಈ ಮೂಗಿಗೆ ಸಂಬಂಧಪಟ್ಟದ್ದು ಹಾಗೂ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಅವರಿಗೆ ಬಹಳ ಕಾಮನ್ ಆಗಿ ಕಾಣಿಸಿಕೊಳ್ತದೆ. ಅದಕ್ಕೆ ಅವರು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಮಾಸ್ಕ್ ಅನ್ನು ಧಾರಣೆ ಮಾಡುವಂತದ್ದಾಗಿರ್ಬಹುದು, ಅಥವಾ ಒನ್ಸೆಗೆ ನಾನಾಗಿ ಹೇಳ್ತಾ ಇದ್ದೆ ನಿಮಗೆ, ಈ ತುಳಸಿ ಹಾಕಿ ಇಷ್ಟು ದಿನನಿತ್ಯ ಸ್ಟೀಮ್ ಮಾಡೋದಂತಾಗಿರ್ಬೋದು, ಅಥವಾ ಪ್ರತಿನಿತ್ಯ ಪ್ರಾಣಾಯಾಮ ಮಾಡುವುದರಿಂದ ಕೂಡ ಅದನ್ನು ಕಂಪ್ಲೀಟ್ ಆಗಿ ಗುಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ನಿಮಗೆ ನಾನು ಹೇಳಬೇಕು, ಆಹಾರದಲ್ಲಿ ಕೂಡ ಈ ಅಲರ್ಜಿ ಅಂಶಗಳು ಇರುವಂತದ್ದು ನಾವು ನೋಡಿದ್ದೇವೆ. ಈ ಆಹಾರ ಸೇವನೆ ಮಾಡುವಂತಹ ವ್ಯತ್ಯಾಸಗಳು, ಉದಾಹರಣೆಗೆ ಕೆಲವೊಂದು ಆಹಾರಗಳು ನಿಮಗೆ ನಾನು ಹೇಳುದಿದ್ರೆ, ಕೆಲವರಿಗೆ ಈ ಸೊಪ್ಪುಗಳನ್ನು ತೆಕ್ಕೊಂಡ್ರೆ ಅವರಿಗೆ ಅಲರ್ಜಿ ಆಗ್ತದೆ, ಕೆಲವರಿಗೆ ಬೆಂಡೆಕಾಯಿ ತಿಂದ್ರೆ ಅಲರ್ಜಿ ಆಗ್ತದೆ, ನಾನ್ ವೆಜ್ ತಿನ್ನುವರಲ್ಲಿ ಈ ಪ್ರಾನ್ಸ್ಗಳು ಅದೇ ರೀತಿ ಈ ಸ್ಕ್ವಿಡ್ಗಳು ಇದನ್ನು ತಿನ್ನೋರಿಗೆ ಕೆಲವರಿಗೆ ಅಲರ್ಜಿ ಆಗ್ತದೆ. ಈ ಸ್ಕ್ವಿಡ್ ತಿಂದು ಅಲರ್ಜಿ ಆದವರು ನಾನು ನೋಡಿದ್ದೇನೆ, ಏನಾಗ್ತದೆ ಇಡೀ ಮೈಯಲ್ಲಿ ಅವರಿಗೆ ತುರಿಕೆ ಸ್ಟಾರ್ಟ್ ಆಗಿ ಅದರಿಂದಾಗಿ ಅವರಿಗೆ ತುಂಬಾ ತೊಂದರೆಗಳು ಅನುಭವಿಸ್ತಾರೆ, ಇದನ್ನು ನಾವು ನೋಡಿದ್ದೇವೆ. ಅದು ಆಹಾರದಿಂದ ಬರುವಂತಹ ತೊಂದರೆಗಳು. ಅದೇ ರೀತಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಲ್ಲಿ ಧೂಳು ಮತ್ತೆ ಹೊಗೆಯಿಂದ ಬರುವಂತದ್ದು, ಅದೆಲ್ಲರೂ ಕೂಡ ಈ ನಮ್ಮ ಪೊಲೀಸ್ನವರಾಗಿರ್ಬೋದು, ಧೂಳಲ್ಲಿ ಕೆಲಸ ಮಾಡುವಂತಾಗಿರ್ಬೋದು, ಅದಿರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತವರಾಗಿರ್ಬೋದು, ಟೀಚರ್ಸ್ ಗಳಾಗಿರ್ಬೋದು, ಅಥವಾ ಕಾರ್ಪೆಂಟ್ರಿ ಕೆಲಸ ಮಾಡುವಂತವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಈವನ್ ಮಾರ್ಕೆಟಿಂಗ್ ಅಲ್ಲಿ ಬೈಕ್ ಅಲ್ಲಿ ತುಂಬಾ ಜರ್ನಿ ಮಾಡುವಂತವರಾಗಿರ್ಬೋದು, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಂಗಳೂರು ಮತ್ತು ಮುಂಬೈ ಅಂತ ಮಹಾನಗರಗಳಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಈ ಅಲರ್ಜಿ ತೊಂದರೆಗಳು ಬಹಳ ಕಾಮನ್. ಅವ್ರಿಗೆ ಏನಾಗ್ಬಹುದು ಅಂತ ಹೇಳಿದ್ರೆ, ಮೂಗಿನ ಭಾಗದಲ್ಲಿ ಕಟ್ಟಿದಂತ ಅನುಭವ, ಅಥವಾ ಮೂಗಿನ ಭಾಗದಲ್ಲಿ ತುಂಬಾ ನೋವುಗಳು ಕಾಣಿಸಿಕೊಳ್ಳುವಂತದ್ದು, ತಲೆ ಭಾಗದಲ್ಲಿ ನೋವುಗಳು ಕಾಣಿಸಿಕೊಳ್ಳುವಂತದ್ದು, ಇದು ಶರೀರದಲ್ಲಿ ಕೆಲವೊಂದು ಅಲರ್ಜಿನ್ಸ್ ಗಳು ನಮಗೆ ಟೆಸ್ಟ್ ಮಾಡಿದ್ರೆ ಬಹಳ ಈಸಿಯಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಹಳ್ಳಿಗಳಲ್ಲಿ ಕೆಲಸ ಮಾಡುವಂತ ತೋಟಗಳಲ್ಲಿ, ಅಥವಾ ಏನ್ ಹೇಳ್ತೇವೆ ಗದ್ದೆಗಳಲ್ಲಿ ಕೆಲಸ ಮಾಡುವಂತವರು, ತೋಟಗಳು, ಇವರಿಗೆ ಕೆಲವೊಂದು ಸೊಪ್ಪುಗಳಿಂದ ಅಲರ್ಜಿ ಆಗುವಂತದ್ದು ಕಾಣಿದ್ದೇವೆ ನಾವು, ಕೆಲವೊಂದು ಗಿಡಗಳಿಂದ ಅಲರ್ಜಿ ಆಗುವಂತ ನೋಡಿದ್ದೇವೆ. ನೀವು ಕೇಳಿರ್ಬೋದು ಹಳ್ಳಿಗಳಲ್ಲಿ ನಮ್ಮಲ್ಲಿ ಚೇರೆ ಮರ ಅಂತ ಹೇಳಿ, ಈ ಚೇರೆ ಮರ ಹತ್ತಿರ ಹೋದ್ರೆ ಕೆಲವರಿಗೆ ಅಲರ್ಜಿ ಆಗ್ತದೆ, ಮೈಯಲ್ಲಿ ತುರಿಕೆ ಬಂದು ಬರ್ತದೆ, ಕೆಂಪು ಕೆಂಪಾಗ್ತದೆ, ಇದು ನಾವು ಕಾಣಲಿಕ್ಕೆ ಸಿಗ್ತದೆ. ಅದ್ಯಾಕಂದ್ರೆ ಅದರಲ್ಲಿರುವಂತಹ ಒಂದು ಆಲ್ಕಲೈಡ್ ಇದೆ, ಈ ಎನಕಾರ್ಡಿಯಸೆ ಫ್ಯಾಮಿಲಿ ಅಂತ ಕರೀತೇವೆ ನಾವು, ಈ ನಮ್ಮ ಇದೆಲ್ಲ ಒಂದೇ ಫ್ಯಾಮಿಲಿಗೆ ಸೇರಿದಂತಹ ಗಿಡಗಳು, ಮರಗಳು, ಇದರಿಂದ ಕೂಡ ಅಲರ್ಜಿಗಳು ಕಾಣಿಸಿಕೊಳ್ಳುವಂಥದ್ದು ಬಹಳ ಕಾಮನ್ ಆಗಿದೆ. ಆದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ನಾವು ಆಯುರ್ವೇದದಲ್ಲಿ ನಿಧಾನ ಪರಿವರ್ಜನ ಅಂತ ಹೇಳ್ತೇವೆ, ಅದನ್ನು ಅವಾಯ್ಡ್ ಮಾಡೋದೇ ಅದಕ್ಕೆ ಒಂದು ಎಂತ ಹೇಳ್ತಾರೆ ಪ್ರಧಾನವಾದಂತಹ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ. ಆಹಾರದಲ್ಲಿ ಕೂಡ ಅದನ್ನು ಅವಾಯ್ಡ್ ಮಾಡುವಂತದ್ದು ಅದಕ್ಕೊಂದು ಚಿಕಿತ್ಸೆ. ಅದೇ ರೀತಿ ನೀವು ನೋಡಿರ್ಬೋದು ಮಣ್ಣಲ್ಲಿ ಕೆಲಸ ಮಾಡುವಂತವರಿಗೆ ಕೈ ಮತ್ತೆ ಕಾಲಿನ ಭಾಗದಲ್ಲಿ ಸಿಕ್ಕಾಪಟ್ಟೆ ಒಡೆದು, ಅಂದ್ರೆ ಕೈ ಮತ್ತೆ ಕಾಲು ಒಡಿಯುವಂತದ್ದು, ಅದೇ ರೀತಿ ಕಾಲಲ್ಲಿ ರಕ್ತ ಸೋರುವಿಕೆ ಆಗುವಂತದ್ದು, ಇದು ನಾವು ನೋಡಿದ್ದೇವೆ. ಅಲ್ಲ ಇದಕ್ಕೆ ಪರಿಹಾರ ಹೇಳ್ತೀರಾ? ಹೌದು, ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಏನಂತ ಹೇಳಿದ್ರೆ, ಪ್ರತಿನಿತ್ಯ ಯಾರು ಈ ಮಣ್ಣಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ಬಂದ ತಕ್ಷಣ ಒಂದಿಷ್ಟು ಬಿಸಿನೀರಲ್ಲಿ ಸ್ವಲ್ಪ ನಿಂಬೆ ಹುಳಿ ಹಾಕಿ ಕೈ ಮತ್ತೆ ಕಾಲನ್ನು ತೊಳ್ಕೊಂಡು ಅದಕ್ಕೆ ಒಂದಿಷ್ಟು ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ಳೋದ್ರಿಂದ ತಕ್ಷಣಕ್ಕೆ ಅವರಿಗೆ ಕಡಿಮೆ ಆಗ್ತದೆ, ಅದು ಅಥವಾ ಮುಂದೆ ಬರದ ಹಾಗೆ ನಮಗೆ ಅದನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತದೆ. ವೈದ್ಯಕೀಯ ವೃತ್ತಿಯಲ್ಲಿ ಇರುವಂತಹ ಡಾಕ್ಟರ್ ಆಗಬಹುದು ಅಥವಾ ಸಹಾಯಕರಾಗಬಹುದು ಅಥವಾ ಬೇರೆ ಬೇರೆ ಅದರಲ್ಲಿ ಆಪರೇಟರ್ಸ್ ಗಳೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಯಾವ ರೀತಿ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ? ಬಹಳ ಒಳ್ಳೆ ಕ್ವಶನ್ ಸರ್, ಯಾಕಂದ್ರೆ ಎಲ್ಲರೂ ನೋಡಿ ವೈದ್ಯರನ್ನು ನಾವು ತುಂಬಾ ಇದು ಮಾಡಿಬಿಡ್ತೇವೆ, ಗಮನಿಸುವುದಿಲ್ಲ. ಹೌದು, ವೈದ್ಯಕೀಯ ವೃತ್ತಿಯಲ್ಲಿ ಬಹಳಷ್ಟು ತೊಂದರೆಗಳು ನಮಗೆ ನೋಡಬಹುದು ಸರ್. ಉದಾಹರಣೆಗೆ ನಾನು ಹೇಳುವಂತದ್ದು ನೋಡಿ, ಲ್ಯಾಬ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಕೆಮಿಕಲ್ ಅಲರ್ಜಿ ಬರುವಂತಹ ಚಾನ್ಸಸ್ ಗಳಿರ್ತದೆ, ಕೆಮಿಕಲ್ಸ್ ಇಂದಾಗಿ ತೊಂದರೆಗಳ ಬರುವಂತಹ ಚಾನ್ಸಸ್ ಗಳಿರ್ತದೆ. ಅಂದ್ರೆ ಅವ್ರು ಯೂಸ್ ಮಾಡುವ ರಿಯಾಜೆಂಟ್ಸ್ ಗಳಾಗಿರ್ಬೋದು, ಇದರಿಂದ ಎಲ್ಲಿಯಾದ್ರೂ ಒಂದು ವೇಳೆ ಕೈಗೆ ತಾಗಿದ್ರೆ ಅದು ಸಿಕ್ಕಾಪಟ್ಟೆ ಆಸಿಡಿಕ್ ಇರುವಂತದ್ದಿದ್ರೆ ಅದರಿಂದಾಗಿ ಅವರಿಗೆ ಅಲರ್ಜಿ ಬರುವಂತಹ ಚಾನ್ಸಸ್ ಇರ್ತದೆ. ಅದೇ ರೀತಿ ನೋಡಿ, ಈ ಅಲ್ಲಿ ಯೂಸ್ ಮಾಡುವಂತಹ ಕೆಲವೊಂದು ಇಂಜೆಕ್ಷನ್ಸ್ ಗಳಾಗಿರ್ಬೋದು, ಯೂಸ್ ಮಾಡುವಂತಹ ಕೆಲವೊಂದು ಏನು ಚುಚ್ಚುವಂತಹ ಯಾವ್ದಾದ್ರು ವಸ್ತುಗಳಿದ್ರೆ ಅವರಿಗೆ ಯಾವುದೇ ರೀತಿಯ ಕಾಯಿಲೆಗಳು ಕೂಡ ಬರುವಂತಹ ಚಾನ್ಸಸ್ ಗಳಿರ್ತದೆ. ರೋಗಿಗೆ ಯಾವ್ದಾದ್ರು ಕಾಯಿಲೆ ಇದ್ರು ಕೂಡ ಲ್ಯಾಬಿನವರಿಗೆ ಅಥವಾ ಡಾಕ್ಟರ್ಸ್ ಗಳಿಗೆ ಅಥವಾ ನರ್ಸ್ ಗಳಿಗೆ ಇವರಿಗೆ ಈ ಕಾಯಿಲೆಗಳು ಹರಡುವಂತಹ ಚಾನ್ಸಸ್ ಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿ ವೈದ್ಯರಿಗೆ ನೋಡುವುದಿದ್ರೆ, ನಾವು ಪ್ರತಿಯೊಂದು ಪೇಷಂಟ್ ಗಳು ನೋಡುವಾಗ ಕೂಡ ನಮಗೆ ಅವರನ್ನು ಮುಟ್ಟಬೇಕಾಗ್ತದೆ, ಅಥವಾ ಮುಟ್ಟಿ ನಾವು ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಬಹಳಷ್ಟು ನಾವು ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗ್ತದೆ. ಕೆಲವೊಂದು ಈ ಆಯುರ್ವೇದದಲ್ಲಿ ನಾವು ಹೇಳ್ತೇವೆ ಔಪಸರ್ಗಿಕ ವ್ಯಾಧಿಗಳು ಅಂತ ಹೇಳಿ, ಈಗ ಬಂದಿರುವಂತಹ ಈ ಕೊರೋನಾದ ಮಹಾಮಾರಿ ಏನಿದೆ ಇದು ಕೂಡ ಒಂದು ಔಪಸರ್ಗಿಕ ವ್ಯಾಧಿನೇ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಹಳ ಬೇಗ ಹರಡುವಂತದ್ದು, ಅದು ಆಯುರ್ವೇದದಲ್ಲಿ ಹೇಳಿದ್ದಾರೆ ಔಪಸರ್ಗಿಕ ವ್ಯಾಧಿ ಅಂತ ಹೇಳಿ. ಈ ತರ ವೈದ್ಯರಿಗೆ ಕೂಡ ಈ ರೋಗಗಳು ಹರಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ವೈದ್ಯರಿಗೆ ಕೂಡ ಅಷ್ಟೇ, ವೈದ್ಯರು ಎಲ್ಲರಿಗೂ ಕೂಡ ಡಯಟ್ ಹೇಳ್ತಾರೆ, ಲೈಫ್ ಸ್ಟೈಲ್ ಹೇಳ್ತಾರೆ, ಆದ್ರೆ ಸ್ವಯಂ ಆಗಿ ಅವರು ಆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡ್ತಾರೋ ಅದು ಬಹಳ ಇಂಪಾರ್ಟೆಂಟ್. ದಿನಚರಿ ಅಂತ ಹೇಳ್ತೇನೆ, ದಿನಚರಿ ಮತ್ತೆ ಅದನ್ನು ಪ್ರತಿನಿತ್ಯವಾಗಿ ವೈದ್ಯರು ಕೂಡ ಅದನ್ನು ಪಾಲನೆ ಮಾಡಬೇಕು. ಆಹಾರ ಸೇವನೆ ಕಾಲ ಆಗಿರ್ಬೋದು, ನೀರು ಕುಡಿಯುವಂತ ಸಮಯ ಆಗಿರ್ಬೋದು, ಇದನ್ನು ವೈದ್ಯರು ಕೂಡ ಪಾಲನೆ ಮಾಡಬೇಕಾಗ್ತದೆ. ಆದ್ರೆ ಅದು ಆಗ್ತಾ ಇರೋದಿಲ್ಲ. ವೈದ್ಯರಿಗೆ ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂತ ಬಹಳಷ್ಟು ಕಾಯಿಲೆಗಳು ಬರುವುದನ್ನು ನಾವು ನೋಡಿದ್ದೇವೆ, ಚರ್ಮಕ್ಕೆ ಸಂಬಂಧಪಟ್ಟ ಬಹಳಷ್ಟು ಕಾಯಿಲೆಗಳು ಬರುವುದು ನೋಡಿದ್ದೇವೆ. ಸೊ ಇದನ್ನು ಇದನ್ನು ನಾನು ಹೇಳುವುದ್ರೆ ವೈದ್ಯಕೀಯ ಸಿಸ್ಟಮ್ ಅಲ್ಲಿ ಕೂಡ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಈ ತರದ ಸಮಯದ ಅಭಾವಗಳಾಗಿರ್ಬೋದು, ಸಮಯಕ್ಕೆ ಸರಿಯಾಗಿ ಬೇಕಾದಷ್ಟು ಆಹಾರ ಸೇವನೆ ಮಾಡದೇ ಇರುವಂತದ್ದಾಗಿರ್ಬೋದು, ಇದು ಕೂಡ ನಮಗೆ ನೋಡ್ಲಿಕ್ಕೆ ನಮಗೆ ವೈದ್ಯರಲ್ಲಿ ಕೂಡ ಸಿಗ್ತದೆ ಸರ್. ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಬಹುಶಃ ಈ ಸೇಲ್ಸ್ ಅಥವಾ ಒಂದು ಮಾರುಕಟ್ಟೆ ಮಾರ್ಕೆಟಿಂಗ್ ನಲ್ಲಿ ಇರುವಂತವರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಬರ್ತದೆ, ಆಹಾರದಲ್ಲಿ ಬದಲಾವಣೆ ಆಗ್ತದೆ, ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ, ಇದರಿಂದಾಗಿ ಅವರ ಆರೋಗ್ಯ ಸಮಸ್ಯೆಗಳು ಬರ್ತಾವ? ಹೌದು ನೋಡಿ, ನಾನಾಗ ಹೇಳ್ತಾ ಇದ್ದೇನೆ ಮಾರ್ಕೆಟಿಂಗ್ ಇನ್ನವರು, ಇದು ಬಹಳಷ್ಟು ನಾವು ನೋಡಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿಗೆ ಫಾರ್ಮಸಿಯಿಂದ ಬರುವಂತಹ ರೆಪ್ರೆಸೆಂಟೇಟಿವ್ಸ್ ಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಮಾರ್ಕೆಟಿಂಗ್ ಸಿಸ್ಟಮ್ ಗಳಿದೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂತದ್ದು, ಅಲ್ಲಿ ಹೋದಾಗ ನೀರು ಚೇಂಜ್ ಆಗ್ತದೆ, ಅದರಿಂದ ಅವರಿಗೆ ಶೀತ ಜ್ವರ ಇತ್ಯಾದಿ ಕಾಯಿಲೆಗಳು ಕಾಣಿಸಿಕೊಳ್ಬಹುದು, ಆಹಾರ ಚೇಂಜ್ ಆಗ್ತದೆ, ಅದು ಚೇಂಜ್ ಆದ ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಕಾಣಿಸಿಕೊಳ್ಬಹುದು, ಅದೇ ರೀತಿ ಜಾಗ ಚೇಂಜ್ ಆಗ್ತದೆ, ಅಲ್ಲಿರುವಂತಹ ಏನು ಯಾವ್ದಾದ್ರು ಎಲರ್ಜೆನ್ಸ್ ಗಳು ಅವರ ಶರೀರಕ್ಕೆ ಸೇರ್ಕೊಂಡು ಅದರಿಂದಾಗಿ ತೊಂದರೆಗಳು ಕಾಣಿಸಿಕೊಳ್ಬಹುದು, ಬೈಕ್ ಅಲ್ಲಿ ಸಿಕ್ಕಾಬಟ್ಟೆ ಓಡಾಡ್ತಾರೆ, ಬೆನ್ನು ನೋವುಗಳು ತೊಂದರೆಗಳು ಶುರುವಾಗಬಹುದು, ಕುತ್ತಿಗೆಗೆ ಸಂಬಂಧಪಟ್ಟ ತೊಂದರೆಗಳು ಶುರುವಾಗಬಹುದು. ಇವರಿಗೆ ನಾನು ಏನು ಒಂದು ಸಜೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ, ದಯವಿಟ್ಟು ಅವರು ಕೂಡ ತನಗೆ ಬೇಕಾದಷ್ಟು ನೀರಿನ, ಈಗ ನೋಡಿ ಆಯುರ್ವೇದದಲ್ಲಿ ನಾವೇನ್ ಹೇಳಿದ್ವಿ ಅಂತ ಹೇಳಿದ್ರೆ, ನಾವು ಎಲ್ಲಿ ಇದೀವೋ ಆ ನೀರನ್ನೇ ನಾವು ಸೇವನೆ ಮಾಡ್ಬೇಕಂತೆ. ಹೇಳಿದ್ರೆ ನಾವು ಮಂಗಳೂರಿನವರಾಗಿದ್ರೆ ನಾವು ಇನ್ನೊಂದು ಊರಿಗೆ ಹೋದ್ರೆ ಇಲ್ಲಿಂದ ನೀರು ತಕೊಂಡು ನಾವು ಅಲ್ಲಿ ಹೋಗಿ ಕುಡಿದ್ರೆ ನಮಗೇನು ತೊಂದರೆ ಆಗೋದಿಲ್ಲ, ಅಲ್ಲಿಯ ನೀರು ಸೇವನೆ ಮಾಡೋದಕ್ಕಿಂತ ಈ ಜಾಗದಲ್ಲಿ ಇರುವಂತಹ ನೀರು ತಕೊಂಡೋಗಿ ನಾವು ಸೇವನೆ ಮಾಡಿದ್ರೆ ನಮಗೇನು ತೊಂದರೆ ಆಗೋದಿಲ್ಲ. ಬಹುಶಃ ಒಂದು ಎರಡು ದಿವಸಕ್ಕಾದ್ರೆ ಮಾಡಬಹುದು, ದೀರ್ಘಕಾಲ ಹೋದ್ರೆ ಕಷ್ಟ. ಹೌದು, ದೀರ್ಘಕಾಲ ಹೋದ್ರೆ ಖಂಡಿತವಾಗ್ಲೂ ಕಷ್ಟ ಆಗ್ತದೆ, ಇಲ್ಲಾಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸರ್. ಬಟ್ ಅದೇ ಸಂಬಂಧಪಟ್ಟಂತೆ ನಾವು ಆದಷ್ಟು ಬೈಕ್ ಅನ್ನು ಅವಾಯ್ಡ್ ಮಾಡುವಂತದ್ದಾಗಿರ್ಬೋದು, ಅಥವಾ ಏನ್ ಹೇಳ್ತೇವೆ ಬೆನ್ನಿಗೆ ಸಂಬಂಧಪಟ್ಟಂತ ತೊಂದರೆಗಳು ಕಾಣಿಸಿಕೊಳ್ಳದ ಹಾಗೆ, ಯಾಕಂದ್ರೆ ಹೆಚ್ಚಿನವರು ಬೈಕ್ ಅಲ್ಲಿ ಜರ್ನಿ ಮಾಡ್ತಾರೆ ಮಾರ್ಕೆಟಿಂಗ್, ಆದಷ್ಟು ಅವರು ಅದನ್ನು ಅವಾಯ್ಡ್ ಮಾಡಿಕೊಳ್ಳುವಂತದ್ದು ಬಹಳ ಉತ್ತಮ. ಬಹಳ ಸಂತೋಷ ಡಾಕ್ಟರ್ ಕೇಶವರಾಜ್ ಅವರೇ. ವೃತ್ತಿ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಏನೇನು ಬರ್ತವೆ, ಹಾಗೂ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ವೃತ್ತಿ ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಡಾ ಕೇಶವರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮರೆಪ್ಪದಾಸರ್ ಮತ್ತು ಸಂಗಡಿಗರಿಂದ ತತ್ವಪದಗಳು. ಕರುಣಾಸಾಗರ ಎಲ್ಲ ಕಡೆ ಹಾಯಿಸಿ ಬಾವ, ಕರುಣಾಸಾಗರ ಎಲ್ಲ ಕಡೆ ಹಾಯಿಸಿ ಬಾವ, ಕರುಣವು ನೀ ಮಾಡು ಸದ್ಗುರು ದೇವ, ಕರುಣವು ನೀ ಮಾಡು. ಸತಿ ಸುತ ಪೀತ ಮಾತೆ ಅತಿ ಆಶೆಯಿಂದೆ ನಾನು, ಸತಿ ಸುತ ಪೀತ ಮಾತೆ ಅತಿ ಆಶೆಯಿಂದೆ ನಾನು, ಸತಿ ಸುತ ಪೀತ ಮಾತೆ ಅತಿ ಆಶೆಯಿಂದೆ ನಾನು. ಘಾಸೆ ಪಾಡುವೆ ನಯ್ಯ ಕಾಶಿನಾಥನೇ ಬಂದು, ಕರುಣವು ನೀ ಮಾಡು ಸದ್ಗುರು ದೇವ, ಕರುಣವು ನೀ ಮಾಡು. ಅಷ್ಟಮದಗಳಿಂದ ನಷ್ಟವಾದೇನು ದೇವ, ಅಷ್ಟಮದಗಳಿಂದ ನಷ್ಟವಾದೇನು ದೇವ, ಸಪ್ತ ವ್ಯಸನದೋಳು ಮುಳಾಗಿ ಮರುಗಾಲಾರೆ, ಸಪ್ತ ವ್ಯಸನದೋಳು ಮುಳಾಗಿ ಮರುಗಾಲಾರೆ, ಕರುಣವು ನೀ ಮಾಡು ಸದ್ಗುರು ದೇವ, ಕರುಣವು ನೀ ಮಾಡು. ಭ ಭಕ್ತ ವತ್ಸಲನೆಂಬ ಬಿರುದು ಸಾರುತ್ತಲಿದೆ. ಭಕ್ತ ವತ್ಸಲನೆಂಬ ಬಿರುದು ಸಾರುತ್ತಲಿದೆ. ಮುಕ್ತಿದಾಯಕ ಪ್ರಭು ಘಡಿ ಒಡಿಕಿತಾತನೆ, ಮುಕ್ತಿದಾಯಕ ಪ್ರಭು ಘಡಿ ಒಡಿಕಿತಾತನೆ. ಕರುಣಮೂರ್ತಿ ಮಾಡು ಸದ್ಗುರು ದೇವ, ಕರುಣಮೂರ್ತಿ ಮಾಡು. ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು, ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು. ಸುಳ್ಳೇತ ಬಯಸಿದರೆ ಆಗುವುದೊಂದು, ಸುಳ್ಳೇತ ಬಯಸಿದರೆ ಆಗುವುದೊಂದು. ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು. ಅಕ್ಷಯ ಸಂಪತ್ತು ಬೇಡುವ ನರನಿಗೆ, ಅಕ್ಷಯ ಸಂಪತ್ತು ಬೇಡುವ ನರನಿಗೆ. ಭಿಕ್ಷವ ಬೇಡಿ ತಿರುಗಂಧ ಶಿವನು, ಭಿಕ್ಷವ ಬೇಡಿ ತಿರುಗಂಧ ಶಿವನು. ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು. ಶಾಲು ಸಕಲ ತಿಗಳ ಬೇಡುವ ನರನಿಗೆ, ಶಾಲು ಸಕಲ ತಿಗಳ ಬೇಡುವ ನರನಿಗೆ. ಹಳೆ ಬಟ್ಟೆ ಸಿಗದಂಗ ಮಾಡಿದ ಶಿವನು, ಹಳೆ ಬಟ್ಟೆ ಸಿಗದಂಗ ಮಾಡಿದ ಶಿವನು. ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು. ಧರೆಯೊಳು ಅಥಣಿಯ ಪುರದೊಳು ಮೇರೆಯುವ, ಧರೆಯೊಳು ಅಥಣಿಯ ಪುರದೊಳು ಮೇರೆಯುವ. ಗುರುಮೂರ್ತೀಶ ಗುರು ಮೌನೇಶ, ಗುರುಮೂರ್ತೀಶ ಗುರು ಮೌನೇಶ. ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು. ಬಯಸಿದರೆ ಆಗುವುದೊಂದು, ಸುಳ್ಳೇತ ಬಯಸಿದರೆ ಆಗುವುದೊಂದು. ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು, ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು. ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ತಂಗಿ, ಎಷ್ಟು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ತಂಗಿ. ಹೀನ ಮನುಜರ ಸಂಗ ಮಾಡಿದರೆ, ಹೀನ ಮನುಜರ ಸಂಗ ಮಾಡಿದರೆ ಜ್ಞಾನ ಮಾಡಲಮ್ಮ ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ ಶೀಲವಂತರಮ್ಮ ಪಾತಳ ಶರಣು ಪಿಳಿದರಮ್ಮ ತಂಗಿ